ಇವೆಲ್ಲ ಅರಣ್ಯ ಬೆಳೆಗಳು ಮಾಡಿದ್ವಿ ಸರ್. ಶ್ರೀಗಂಧ ಇವೆಲ್ಲ ಅರಣ್ಯ ಬೆಳೆಗಳು. ನಿಮ್ಗೆ ಈ ತರದೊಂದು ಕೃಷಿಯನ್ನು ಮಾಡಬೇಕು ಅಂದ್ರೆ ಬೇರೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳಿಬೇಕು, ತೋಟಗಾರಿಕೆ ಬೆಳೆಗಳಲ್ಲಿ ಆಸಕ್ತಿ ಮೂಡಿದ್ದು ಮತ್ತು ಅರಣ್ಯ ಕೃಷಿಯನ್ನು ಮಾಡುವಂತ ಪ್ರೇರಣೆ ಯಾಕಾಯ್ತು, ಹೇಗಾಯ್ತು, ಎಲ್ಲಿಂದ ಆಯ್ತು ಇದು? ನಮ್ಮ ತಂದೆಯರ್ಲಿಂದನು ಒಕ್ಕಲ್ತನ ಮಾಡ್ತಾ ಬಂದಿತ್ತು. ಅಲ್ಲಿ ಏನಾಯ್ತು, ನಮ್ಮ ತಂದೆಯರು ಜಮೀನು ಹೊರಭೂಮಿ ಮಾಡ್ತಿದ್ರು ಸರ್. ನಾವ್ ಆಮೇಲೆ ಪಂಪ್ ಸೆಟ್ ಮಾಡಿದ್ವಿ ಬೋರ್ವೆಲ್ಲಿಂದ. ಈ ನಮ್ಗ ಈ ತುಂಗಭದ್ರ ಹಿನ್ನೀರಿನಿಂದ ನಮ್ಗ ನೀರಿನ ಬೋರ್ನಲ್ಲಿ ನೀರು ಬರ್ತಾವ ಸರ್. ನೀರ್ ಯಾವಾಗ ನಮ್ಗ ಸರಿಯಾಗಿ ಸಿಕ್ತು ಅವಾಗಿಂದ ನಮ್ಗ ಈ ಕಬ್ಬು ಮೆಕ್ಕೆಜೋಳ ಇಂಥವೆಲ್ಲ ಬೆಳೆದಿವಿ ಸರ್. ಮೊದಲು ಮೊದಲ ಅವು ಏನಾಯ್ತು ಸರ್, ಇತ್ತೀಚೆಗೆ ಈ ಕಬ್ಬು ಬೆಳೆದ್ರ ಈ ಫ್ಯಾಕ್ಟ್ರಿ ನಾವು ಸಾಗಾಣಿಕೆ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್, ಆಮೇಲೆ ಮೆಕ್ಕೆಜೋಳ ಹಾಕೋದ್ರಿಂದ ಬರೇ ಈ ದಲಾಲರು ಖರೀದಾರಿಕೆ ಎಲ್ಲ ಲಾಭ ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೆಚ್ಚು ನನಗೆ ಪ್ರಚೋದನೆ ಆಗಿದ್ದಂದ್ರೆ ಸರ್, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡ್ತಾ ಇದ್ವಿ, ಕೊಪ್ಪಳ ಜಿಲ್ಲಾಧ್ಯಕ್ಷಾಗಿ. ಆಮೇಲೆ ನಾವು ಈಗ ನಮ್ಮ ಸ್ನೇಹಿತರು ಎಲ್ಲ ಜಿಲ್ಲೆಯಲ್ಲಿ ಇರೋದ್ರಿಂದ ಅಲ್ಲೆಲ್ಲಿ ಆ ಜಿಲ್ಲೆಗೆ ಹೋದಾಗ ನಮ್ಗೆ ಆ ರೈತರು ಸಂಪರ್ಕದಿಂದ ಎಲ್ಲೆಲ್ಲಿ ಏನೇನ್ ಬೆಳಿತೇವೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ವಿ ಸರ್. ಅವಾಗ ನಮ್ಗೆ ಅದ್ರ ಬಗ್ಗೆ ಕೆಲವು ಐಡಿಯಾ ಬಂದ್ವು. ಆ ಪ್ರಕಾರ ಮಾಡ್ತಾ ಹೋದಾಗ ಆಮೇಲೆ ನಮ್ಗೆ ಇಲ್ಲಿ ಸಹಕಾರ ಅಂದ್ರ ಅರಣ್ಯ ಇಲಾಖೆ ಆಫೀಸರ್ಗಳೆಲ್ಲ ಸಂಪರ್ಕಕ್ಕಿತ್ತು. ಅವ್ರ ಮುಖಾಂತರ ಸಸಿಗಳನ್ನು ತಗೊಂಡ್ವಿ. ಆಮೇಲೆ ತೋಟಗಾರಿಕೆ ಆಫೀಸರ್ ಭೇಟಿ ಆದಾಗ ಅವ್ರ ತೋಟಗಾರಿಕೆ ಬೆಳೆಗಳನ್ನ ಮಾಡಕ್ ಅವ್ರ ಪ್ರಚೋದನೆ ಕೊಟ್ಟು ಹಿಂಗಾಗಿ ನಾವು ಆಮೇಲೆ ಹೊರಗೆ ನಾವು ಎಲ್ಲಾ ಜಿಲ್ಲೆ ಸಂಘದಿಂದ ಅಡ್ಡಾಡೋದ್ರಿಂದ ಒಂದು ಕಡೆ ಆಫೀಸರ್ ಸಹಕಾರದಿಂದ ಕೆಲವು ಸರಿ ಅನಿಸ್ತು ಸರ್. ಇವತ್ತಿನ ಲೇಬರ್ ಪ್ರಾಬ್ಲಮ್ ಇದರಿಂದ ಆಮೇಲೆ ನಮ್ಮ ಏರಿಯಾ ಹೆಂಗಿದೆ ಸರ್ ಅಂದ್ರೆ ಬರೀ ಇಂಡಸ್ಟ್ರೀಸ್ ಆಗಿಬಿಟ್ಟವೆ ಸರ್. ಕೈಗಾರಿಕೆಗಳ ಕ್ಷೇತ್ರ ಸರ್ ನಮ್ದು. ಅದರಲ್ಲಿ ಭೂಮಿ ಎಲ್ಲಾ ರೈತರು ಕಳ್ಕೊಂಡು ಬಹಳ ತೊಂದರೆಗೆ ಈಡಾಗಿದ್ರ ನಾವು ಭೂಮಿ ಉಳಿಸಿಕೊಂಡು ಏನ ಒಂದು ಈ ಲೇಬರ್ ಇಲ್ದಾನ ನಾವು ಸಾಧನೆ ಮಾಡ್ಬೇಕಪ್ಪ, ಮನೆಯರ ಮಾಡ್ಬೇಕು ಅನ್ನೋದಾದ್ರೆ ಇವನ್ನೆಲ್ಲ ಮಾಡ್ಬೇಕು, ಸ್ಟ್ರಿಪ್ಪಿಂಗ್ ಮುಖಾಂತರ ನೀರ್ ಕೊಡ್ಬೇಕು, ಆಮೇಲೆ ಭೂಮಿ ಫಲವತ್ತತೆ ಉಳಿಸ್ಬೇಕು. ಆಮೇಲೆ ಒಂದೇ ಮಾತನೆ ಪರಿಸರ ಬಗ್ಗೆ ನಮ್ಗೆ ಬಹಳ ಇದು. ನಾವು ನಮಗ ಪರಿಸರ ಏನ್ ಕೊಡುಗೆ ಕೊಟ್ಟಿದ್ರೆ ನಾವು ಪರಿಸರಕ್ಕೆ ಏನ್ ಮಾಡೋಣ ಅನ್ನಂತ ಒಂದ್ ಮನಸ್ಥಿತಿ ಇಟ್ಕೊಂಡು ಲಾಭದಕ್ಕಿಂತ ಹೆಚ್ಚು ನಮ್ಗೆ ಮನಸ್ಸಿನ ಸಮಾಧಾನ ಮತ್ತೆ ಬಂದಿವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರಿಗೆ ಏನಾದ್ರೂ ಬದಲಾವಣೆಯನ್ನ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ಹೋಗಿ ಅಲ್ಲಿ ಯಾವ್ಯಾವ ರೈತರು ಏನೇನ್ ಮಾಡ್ತಾ ಇದ್ರೆ ಬದಲಾವಣೆಗೆ ಒಳಗಾಗಿದ್ದಾರೆ ಹೋಗಿ ನೋಡಿ ತಿಳ್ಕೊಂಡು ಬರೋದು ಒಂದು ಈ ತರದ ಒಂದು ಸ್ವಭಾವಗಳನ್ನ ಬೆಳೆಸ್ಕೊಂಡಿರ್ತಾರೆ. ಇವನ್ನೆಲ್ಲ ಮಾಡ್ತಾ ಇದ್ರ ನೀವು ಇವೆಲ್ಲ ಈ ತರ ಬೇರೆ ಕಡೆ ಹೋಗಿ ನೋಡೋದು, ಹೊಸ ಹೊಸ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋದು ಇವೆಲ್ಲ ಈ ತರ ಎಲ್ಲ ಮಾಡ್ತಾ ಇದ್ರಿ ನೀವು? ಮಾಡಿದಾಗ ಇವು ವಿಚಾರ ಬರ್ತಾವ ಸರ್. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹೋಗಿದ್ರಿ ಸರ್? ನಾವು ಸಾಮಾನ್ಯವಾಗಿ ಮೈಸೂರು ಜಿಲ್ಲೆ, ಚಾಮರಾಜ ಜಿಲ್ಲೆ, ಅಲ್ಲಿ ನಮ್ಮ ರೈತ ಸಂಘದ ಒಂದು ದೊಡ್ಡ ಒಂದು ಅರಣ್ಯದಾಗ 500 acres ಜಮೀನು ಇದೆ ಸರ್, ಕರ್ನಾಟಕ ರಾಜ್ಯ ರೈತ ಸಂಘದ್ದು. ಅಲ್ಲಿ ನಾನಾ ತರದ ಬೆಳೆಗಳನ್ನ, ಔಷಧಿ ಬೆಳೆಗಳನ್ನ ಬೆಳೆದಿದ್ದ. ಆಮೇಲೆ ಶಿವಮೊಗ್ಗ ಅಲ್ಲೆಲ್ಲ ಅಡಿಕೆ ತೆಂಗು ಇವನ್ನೆಲ್ಲ ಬೆಳೆದ್ರೆ ಅಲ್ಲಿ ಸ್ನೇಹಿತರಿದ್ದಾರೆ ನಮ್ಮ, ಅವ್ರ ಹತ್ರ ನಾವು ಹೋಗಿ ಒಂದಿನ ಎರಡ್ ದಿನ ಅವ್ರ ತೋಟದಲ್ಲಿ ಕಳೆದು ಅವ್ರು ಏನ್ ಮಾಡಿದ್ರು ಹೆಂಗ್ ಮಾಡಿಕೊಂಡು ಅವರಿಂದ ನಮಗ್ ತಿಳ್ಕೊಂಡು ಅದನ್ನ ಮಾಡ್ತಾ ಅಲ್ಲಿದ್ದಾನ ನಮ್ಗ ಅಡಿಕೆ ಸಸಿಗಳನ್ನ ಅಲ್ಲಿದ್ದಾನ ಕಳಿಸ್ತಾರ ನಮ್ ಸ್ನೇಹಿತರು, ಒಳ್ಳೆ ಕ್ವಾಲಿಟಿ, ಆಮೇಲೆ ಅವ್ರ ಅನುಭವ, ಆಮೇಲೆ ಅವರ ಬಂದು ನಮ್ಗೆಲ್ಲ ಈ ಭೂಮಿ ನೀರ್ನು ನೋಡಿ ಮಾಡ್ರಿ. ಯಾಕೆ ನಮ್ ಕೊಪ್ಪಳ ರಾಯಚೂರು ಅಂದ್ರೆ ಬಹಳ ಇದೇನು ವಾತಾವರಣ ಇದಿರುತ್ತೆ ನೋಡ್ರಿ, ಬಿಸಿಲು ಜಾಸ್ತಿ ಇಲ್ಲಿ ಬೆಳೆಗಳನ್ನ ಒಂದು ನಂಬಿಕೆ ಸರ್ ನಮ್ದು ಇಲ್ಲಿ ವಾತಾವರಣ. ಬಳ್ಳಾರಿ ಮತ್ತು ರಾಯಚೂರು ಕೊಪ್ಪಳ ಇವ ಅಂದ್ರೆ ಬಹಳ 42 degrees ಬಿಸಿಲು ಇರೋದ್ರಿಂದ ಬೆಳೆಯಾಗಲ್ಲ ಅನ್ನಂತ ಒಂದು ಮನಸ್ಥಿತಿ ಸರ್ ರೈತರಿಗೆ. ಅಲ್ಲಿ ನಾವು ಮಾಡಿ ನೋಡೋಣ, ಮಾಡಿದಾಗ ಅದು ಸಕ್ಸಸ್ ಆದ್ರೆ ಇನ್ನಿತರ ರೈತರು ಮಾಡಲಿ ಅನ್ನೋಂತ ಅಭಿಪ್ರಾಯ. ಕೊಪ್ಪಳ ಜಿಲ್ಲೆ ಒಂದಿಷ್ಟು ಬಯಲು ಪ್ರದೇಶ ಅದು, ಹೌದು ಸರ್, ಗುಡ್ಡಗಾಡು ಪ್ರದೇಶಗಳಿಲ್ಲ, ಅರಣ್ಯ ಹೆಚ್ಚು ಇಲ್ಲ, ಹೌದಾ? ಇಂಥ ಒಂದು ಹವಾಮಾನಕ್ಕೆ ಈಗ ನೀವು ಬೆಳೀತಾ ಇರತಕ್ಕಂತ ಬೆಳೆಗಳು ಹೊಂದಾಣಿಕೆ ಆಗಿದಾವ ಸರ್? ನಾವು ಶ್ರಮ ಪಡೋದ್ರಲ್ಲಿ ಐತ್ ಸರ್. ಏನು ಇದಕ್ಕ ಅಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಸುತ್ತಲಿ ನಾವು ಮೊದಲ ಒಂದು 80 to 100 ಹುಣಸಿ ಗಿಡ ಇದನ್ ಮಾಡಿವಿ ಸರ್. ಅದರಿಂದನೂ ವರ್ಷ 80-100,000 ರೂಪಾಯಿ ಆದಾಯ ಬರುತ್ತೆ. ಅದು ಫ್ರೀ ಆಗಿಲ್ಲ ಆದಾಯ ಸರ್, ಅದಕ್ಕೆ ಖರ್ಚು ಇರ್ಲಾರ್ದನ ಆದಾಯ ಬರಂತ ಇದ್ರಿ. ಅಂದ್ರೆ 8-10 ವರ್ಷದ ತನ ಕಾಯ್ಬೇಕು ಸರ್, 8-10 ವರ್ಷ ಆದ್ಮೇಲೆ ಅವ್ ಫಲ ಕೊಡ್ತದೆ. ಅದು ಏನಾಯ್ತು ಸರ್, ಅದು ಸುತ್ತಲಿ ಅರಣ್ಯ ಅದು ಇದು ಬೆಳೆದಿರೋದ್ರಿಂದ ಬಿಸಿ ಗಾಳಿನ ತಡೆಗಟ್ಟುತ್ತೆ ಸರ್. ತಂಪನ್ನ ಕಾಪಾಡ್ಕೊಂಡು ಹೋಗುತ್ತೆ, ತಂಪನ್ನ ಕಾಪಾಡ್ತದೆ ಸರ್. ಆಮೇಲೆ ಎಲ್ಲಾ ಬದಿಗೆ ತೆಂಗಿನ ಗಿಡಗಳು ಅವು ತನ್ನ ಈ ನೀರ್ ನಾವು ಎಷ್ಟು ಹೆಚ್ಚು ಕುಡಿತೇವೆ ಸರ್, ಒಂದ್ ಅಂದಾಜು ನಾವು ಒಂದು ದಿವಸಕ್ಕೆ 2,000 ಲೀಟರ್ ಒಂದು ತೆಂಗಿನ ಗಿಡಕ್ಕೆ ಉಣಿಸ್ತೀವಿ ಸರ್ ನೀರು. ಅದು ಏನ್ ಮಾಡುತ್ತೆ, ಆ ತಂಪು ಆ ಗಿಡ ತಗೊಂಡು ಆ ನೀರ್ನ ತಗೊಂಡು ಬೆಳಿಗ್ಗೆ ತಂಪು ಕೊಡ್ತೇವೆ ಸರ್, ಪಕ್ಕದ ಬೆಳಿಗ್ಗೆ ಅದು ತನ್ನ ಇದನ್ನ ಕೊಡ್ತೇವೆ. ಈ ಇವನ್ನೆಲ್ಲ ವೈಜ್ಞಾನಿಕವಾಗಿ ಕೆಲವು ತಿಳ್ಕೊಂಡಿವಿ ಸರ್. ಹಂಗಾಗಿ ಇಂತ ಬಿಸಿಲು ನಾಡಿನಲ್ಲಿನ ಇವನ್ನ ಮಾಡೋಣ ನಾವು ಎಲ್ಲ. ಮತ್ತು ಈ ತರ ಬದಲಾವಣೆಗೆ ನೀವು ಎಷ್ಟು ವರ್ಷಗಳಿಂದ ಮುಂದಾದ್ರಿ ಸರ್? 10-12 ವರ್ಷದಿಂದ ನಮಗೆ ಇದ್ರ ಬಗ್ಗೆ ಇದು ಮಾಡ 2000 ಇಸ್ವಿಲಿಂದ ನಾವು ಇದ್ರ ಬಗ್ಗೆ 6 ಎಕರೆ ಇದ್ರು 6 ಎಕರೆನು ಬೇರೆ ಇದ ಬೆಳೆನ ಮಾಡಿ. ಈಗ ನೀವು ತೋಟಗಾರಿಕೆ ಬೆಳೆಗಳೆಲ್ಲ ಹಾಕಿದ್ರಲ್ವಾ, ಈಗ ಅದ್ರ ಉತ್ಪನ್ನ ಎಲ್ಲ ಸಿಗ್ತಾ ಇದೆ, ಇದು ಒಂದ್ ರೀತಿ ನಿಮ್ಗೆ ನಿರಂತರ ಆದಾಯವನ್ನ ತಂದ್ಕೊಡ್ತಾ ಇದೆ ಸರ್. ಒಂದೇದು ನಾನು ಹೇಳ್ಬೇಕಂದ್ರೆ ಇದು ಒಂದ ಸ್ವಲ್ಪ ಕೊಡಲ್ಲ ಸರ್. ಏನ್ ಮಾಡಿದ್ರಿ ಅದ್ರ ಬಗ್ಗೆ ಅಂದ್ರೆ, ಈಗ ನಾವು 4-6 ವರ್ಷ ಯಾವ ಬೆಳೆನೂ ಬರಲ್ಲ. ನಾವು ನಮ್ಗೆ ಆದಾಯ ಬರಲ್ಲ. ಆದಾಯ ಬರಲ್ಲ ಅಂತಂದು ಕೈ ಕಟ್ಟಿ ಕೂಂದ್ರಂತದನಲ್ರಿ, 4-6 ದನಗಳನ್ನ ಸಾಕೊಂಡು ಹಾಲಿನ ಆದಾಯ ಏನ್, ಆಮೇಲೆ 100-200 ಕೋಳಿಗಳನ್ನ ಸಾಕೊಂಡು ಅದರ ಒಂದು ಉತ್ಪಾದನೆ, ಆಮೇಲೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ಕೊಂಡು ಅದರಿಂದ ಈ ಕಡೆ ಒಂದ್ ಸೈಡ್ ಗಿಡ ಬೆಳೆಸ್ಕೊಂತ ಒಂದ್ ಕಡೆ ಈ ಆದಾಯದಲ್ಲಿ ನಾವು ಜೀವನ ಸಾಧಿಸ್ಕೊಂತ. ಹೌದು, ಸಮಗ್ರ ಕೃಷಿ ಅಂದ್ರೇನೆ ಅದು, ಮತ್ತೆ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಹ್ಞೂ ಸರ್, ಅಂದ್ರೆ ಇದು ದಿನ ದಿನ ಕೊಡಂತ ಆದಾಯ ಸರ್. ಹೌದು, ಪಶು ಸಾಕಾಣಿಕೆ, ಕೋಳಿ ಸಾಕಾಣಿಕೆ. ಹ್ಞೂ ಸರ್, ಜೇನು ಸಾಕಾಣಿಕೆ. ಜೇನು ಸಾಕಾಣಿಕೆನೂ ಇದೆ. ಜೇನು ಸಾಕಾಣಿಕೆ ಇದೆ ಸರ್, ಮೀನು ಸಾಕಾಣಿಕೆ ಇದೆ. ಕೃಷಿ ಹೊಂಡಗಳನ್ನ ಮಾಡಿದ್ವಿ ಸರ್ ಈ ಕೃಷಿ ಇಲಾಖೆಯಿಂದ ಏನ್ರಿ, ಸಹಾಯಧನ ತಗೊಂಡು ಕೃಷಿ ಹೊಂಡ ಮಾಡಿ ಅದಕ್ಕೆಲ್ಲ ತಾಡ್ಪಲ್ ಹಾಕಿ ಅದಕ್ಕೆಲ್ಲ ನೀರು ಇಗ್ಲಾರ್ದಂಗ್ ಮಾಡಿ ಅದಾಗ ಮೀನು ಸಾಕಿದ್ವಿ. ಜೇನು ಪೆಟ್ಟಿಗೆ ಇಟ್ಟಿದ್ವಿ ಸರ್. ಆಮೇಲೆ ಈ ಕೋಳಿ ಒಳಗ ಕೆಲವು ವೆರೈಟಿ ಬಾತುಗೋಳಿ ಅಂತ ಬರ್ತದೆ ಸರ್, ಬಾತುಗೋಳಿ ಸಾಕಿದ್ವಿ. ಆಮೇಲೆ ಏನು ಮಾಡ್ತೀವಿ ಸರ್, ಅಂದ್ರೆ ಇವಕ್ಕೆಲ್ಲ ಮಾರ್ಕೆಟ್ ನಿಮ್ಗೆ ಕೊಪ್ಪಳದಲ್ಲಿ ಆಗ್ತದಾ? 50% ಜನ ಇಲ್ಲಿಗೆ ಬಂದು ಹೋಯ್ತಾರೆ ಸರ್. ಓ, ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಹೌದು ಸರ್, ನಾವು ಸಾವಯವ ಮಾಡೋದ್ರಿಂದ ಸಾವಯವ ಮಾಡ್ತೀವಿ ಸರ್. ನಾವು ಈ ತರಕಾರಿ ಗೊಬ್ಬರ ಮತ್ತು ಈ ಕ್ರಿಮಿನಾಶಕನ ಬಳಸಲ್ಲ. ರಾಸಾಯನಿಕ ಯಾವುದೇ ಒಳಸುರುಗಳನ್ನು ಕೊಡಲ್ಲ ನೀವು? ಹಂಗಾರೆ ಕೊಡಲ್ಲ ಸರ್, ಕೊಡಲ್ಲ. ಓಹೋ, ಹಾಗಾಗಿ ನಿಮ್ಮ ತೋಟದಲ್ಲಿ ಏನೇ ಬೆಳೆ ಇದ್ರು ಸಹಿತ ತುಂಬಾ ಬೇಡಿಕೆ ಇದೆ ಹಂಗಾರೆ? ಹೌದು ಸರ್, ಕೊಪ್ಪಳಿಂದ ಸಿಟಿಆರ್ ಬಂದು ಸಹಿತ ಇಲ್ಲಿ ನಮ್ಮ ಮಾವು ಚಿಕ್ಕು ಲಿಂಬಿ ಎಲ್ಲ ಹೋಯ್ತೇವೆ ಸರ್. ನಾವು ಬಳಸೋದು ಎರೆಹುಳದ ಗೊಬ್ಬರ, ಸಗಣಿ ತನದ ಗೊಬ್ಬರ ಏನ್ರಿ ಏನ್ರಿ. ಆಮೇಲೆ ನಾವು ಔಷಧಗಳನ್ನ ನಾವೇ ತಯಾರು ಮಾಡ್ತೀವಿ. ನೀವೇ ತಯಾರು ಮಾಡ್ಕೊಳ್ತೀರಾ ಹಾಗಾರೆ? ಹೌದು ಸರ್, ಇದು ಜೀವಾಮೃತ ಅಂತ ಮಾಡ್ತೀವಿ ಸರ್. ಈ ಜವಾರಿ ಆಕಳಿದ್ದಾವ, ಆಕಳಿಂದ ಜೀವಾಮೃತ ಮಾಡಿ ಅದನ್ನ ಔಷಧವಾಗಿ ಬಳಸ್ತೀವಿ. ಆಮೇಲೆ ಲಿಂಬಿ ರಸ ಸರ್, 800 ಲಿಂಬಿ ಗಿಡ ರಸ ದಿನ 2-3 ಕಿಲೋ ಲಿಂಬಿ ಹಾಕ್ತಿರ್ತದೆ ಸರ್. ಆಮೇಲೆ ಮಳೆಗಾಲ ಟೈಮ್ ಕೆಡ ಟೈಮ್ನಾಗ ಅದ್ರ ರಸ ತೆಗೆದು ಸ್ಟಾಕ್ ಇಟ್ಕೊಂಡು. ಅದನ್ನ ರಸ ಗಿಡದ ಎಲೆಯಿಂದ ತೆಗಿತಾರೋ ಗಿಡದಿಂದ ಹಣ್ಣಿನ ರಸ? ಹಣ್ಣಿನ ರಸ. ಅದು ಯಾವ್ದಕ್ಕೆ ಬಳಕೆ ಆಗುತ್ತೆ ಔಷಧಿ? ಎಲ್ಲದಕ್ಕೂ ಬಳಸಬಹುದು ಸರ್. ಅದು ಸಾವಯವ ಕೃಷಿ ಅಂತ ಏನ್ ನಾವು ಯಾವ ಗಿಮಿಗಿನೂ ಇದಾಗುತ್ತೆ ಸರ್ ಅದು. ಆಮೇಲೆ ಬೆಳೆನೂ ಒಳ್ಳೆ ಪೌಷ್ಟಿಕವಾಗಿ ಕೀಟನಾಶಕವಾಗಿ ಬಳಕೆ ಆಗ್ತದೆ. ಹೌದು ಸರ್, ಕೀಟನಾಶಕ ಆಗುತ್ತೆ. ಆಮೇಲೆ ಬೆಳೆ ವರ್ಧಕ ಆಗಿ ಕೆಲಸ ಮಾಡುತ್ತೆ ಅದು, ಮಾಡುತ್ತೆ ಸರ್. ಓಹೋಹೋ ಸರಿ. ಈ ತರದ ಒಂದು ಓರಿಯಂಟೇಷನ್ಸ್ ಅಂದ್ರೆ ಈ ತರದ ತರಬೇತಿ ನಿಮ್ಗೆ ಎಲ್ಲಿ ಆಯ್ತು, ಯಾವಾಗಾಯ್ತು? ಉತ್ಪಾದನೆ ಮಾಡ್ಕೊಳ್ಳೋದು ಎಲ್ಲ ಬೇರೆ ಪ್ರಾತ್ಯಕ್ಷಿಕ ಹೋದಾಗೇನೆ ಕಂಡ್ಕೊಂಡ್ರ ಇವೆಲ್ಲ? ಹೌದು ಸರ್, ನಾವು ಕೃಷಿ ವಿಶ್ವವಿದ್ಯಾಲಯ ಯಾವ ಕಾರ್ಯಕ್ರಮ ಇದ್ರು ಹೋಗ್ತೀವಿ ಸರ್. ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಈ ಬಾಗಲಕೋಟೆ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಇರ್ತಾವ ನೋಡಿ ಸರ್. 4 ದಿನ ಇಟ್ಟಿರ್ತಾರಲ್ಲ ಸರ್, ಆ ಟೈಮ್ನಾಗ ನಾವು 4 ದಿನ ಅಲ್ಲಿದ್ದು ಅಲ್ಲಿ ಪ್ರಾತ್ಯಕ್ಷಿಕೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಮಾಡಿದ್ವಿ ಸರ್. ನೀವು ಈ ಎಲ್ಲ ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಲ್ವಾ, ಕುಟುಂಬದ ಎಷ್ಟು ಜನ ಸದಸ್ಯರು? ಈಗ ಮಾನವ ಶ್ರಮ ಬೇಕೇ ಬೇಕಿದಕ್ಕೆ, ಹೌದಲ್ವಾ? ಬೇಕೇ ಬೇಕು. ಎಷ್ಟು ಜನ ಸದಸ್ಯರು ಇದರಲ್ಲೆಲ್ಲ ತೊಡ್ಕೊಂಡಿದ್ರಿ ನಿಮ್ ಕುಟುಂಬದಲ್ಲಿ? ನಮ್ಮ ಕುಟುಂಬದಾಗ 12-15 ಜನ ಇದೀವಿ, ಆದ್ರೆ ಇದ್ರೊಳಗ 4-5 ಜನ. ಇಷ್ಟು ಮಾನವ ಶ್ರಮ ಸಾಕಾಗ್ತದ ನಿಮ್ಗೆ? ಇಲ್ಲ ಸರ್, ಇನ್ನ ಕೆಲವು ಲೇಬರ್ ಅನ್ನು ತಗೊಂತೀವಿ ಸರ್ ಅವಶ್ಯಕತೆ ಇದ್ದಾಗ. ಆಮೇಲೆ ಕೆಲವು ಏನ್ರಿ ಅಂದ್ರೆ ನಮಗ ಹೆಚ್ಚು ನಮಗ್ ಪ್ರೋತ್ಸಾಹ ಅಂದ್ರೆ ಈಗ ಕೆಲವು ಈ ಪ್ರಶಸ್ತಿಗಳನ್ನ ಕೊಟ್ರು ಸರ್. ಏನೇನ್ ಪ್ರಶಸ್ತಿಗಳು ಬಂದಿದೆ ನಿಮ್ಗೆ? ಕೊಪ್ಪಳ ಜಿಲ್ಲೆಯಿಂದ ಕೃಷಿ ಪಂಡಿತ ಅಂತ ಇದನ್ನ ಕೊಟ್ರು, ಆಮೇಲೆ ಸೂಪರ್ ಸ್ಟಾರ್ ರೈತ ಅಂತ ಈ ಪತ್ರಿಕೆಯರ್ ಕೊಟ್ರು, ಅದು ಜಿಲ್ಲಾ ಮಟ್ಟದಾಗು ಕೊಟ್ರು, ಆಮೇಲೆ ರಾಜ್ಯ ಮಟ್ಟದಾಗೂ ಕೊಟ್ರು. ಅಲ್ಲ, ನನ್ಗ ಆ ಪ್ರಶಸ್ತಿಕ್ಕಿಂತ ಸರ್ ನನಗ ಹೆಮ್ಮೆ ಏನಂತಂದ್ರೆ ಮಾಡಿದೀನಿ, ಆಮೇಲೆ ನೋಡಿ ತಿಳ್ಕೊಂಡು ಇನ್ನ ನಮ್ಮಂತ ರೈತರೆಲ್ಲರೂ ಇದಾಗ್ಲಿ ನೆಮ್ಮದಿ ಐತೆ ಸರ್. ನಾವು ಬಂದಿರೋದು ಸರ್ ರೈತ ಪರ ಹೋರಾಟಗಾರ ಸರ್, ನಾವು ರೈತರ ಸಲುವಾಗಿ ರೈತರ ಏಳಿಗೆಗಾಗಿ ಹೋರಾಟ ಮಾಡಂತ ಮನಸ್ಥಿತಿನ ಬೆಳೆಸ್ಕೊಂಡ್ ಬಂದದ್ದು 20 ವರ್ಷದಿಂದ ಸರ್. ಈಗ ನೀವು ಒಬ್ಬ ಕೃಷಿ ಪಂಡಿತರಾಗಿದ್ದೀರಿ, ಈಗ ನೀವು ತರಬೇತಿ ಕಾರ್ಯಾಗಾರಗಳನ್ನೆಲ್ಲ ರೂಪಿಸ್ತಾ ಇದ್ದೀರಾ ನಿಮ್ಮ ತೋಟದಲ್ಲಿ? ಬೇರೆ ಬೇರೆ ರೈತರು ಬಂದು ನಾವಿಲ್ಲಿ ಏನಾದರೂ ಕಲಿಬೇಕು, ಮದ್ದಾನಯ್ಯನವರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಥವಾ ಇವರಿಂದ ಏನಾದ್ರು ನಾವು ಕಲಿಬೇಕು ಅಂತೇಳಿ ಬಂದಾಗೆ ಅಲ್ಲಿ ಆತರ ತರಬೇತಿಗಳೇನಾದ್ರು ಮಾಡ್ತಾ ಇದ್ರಾ ಬಂದವರಿಗೆ? ಒಂದೆರಡು ಸರಿ ಮಾಡಿದೀವಿ, ಆಮೇಲೆ ಏನಾಗಿತ್ತಂದ್ರೆ ಕಂಟಿನ್ಯೂ ಈ ನಮ್ಮ ಈ ಬದರಿ ಪ್ರಸಾದ್ ಸರ್ ಇದ್ದಾರಂತ, ಅವರು ಅಂತ ಆಫೀಸರ್ ಎಲ್ಲ ನಮ್ಮ ಅಡ್ರೆಸ್ ಕೊಟ್ಟು ಕಳಿಸ್ತಾರ. ಕಳಿಸ್ತಾರ ಅಲ್ಲಿಗೆ. ಕಳಸೋದ್ರಿಂದ ರೈತರ ಕನಿಷ್ಠ ವಾರದಾಗ 3-4 ದಿನ ಆ ರೈತರ ಬಗ್ಗೆ ನಾನು ಒಂದೊಂದು ತಾಸು ಅವ್ರಿಗೆ ವಿಚಾರ ಅಂದ್ರೆ ನಾನು ಮಾಡಿದ್ ನೋಡ್ತಾರ ಸರ್, ಅವ್ರು ನೋಡಿದ ಮೇಲೆ ಇದನ್ನ ಏನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ನನಗೆ ತಿಳಿದಷ್ಟು ಹೇಳ್ತೀನಿ. ಈಗ ಮಧ್ಯಾಹ್ನ ಈಗ ನಿಮ್ಮ ತಲೆಮಾರಿನವರು ಈಗ ಮಣ್ಣನ್ನ ಹಾಕೊಳ್ತೀರಿ, ಮಣ್ಣಿನ ಜೊತೆ ದುಡಿತೀರಿ, ಮಣ್ಣಿನ ಜೊತೆ ಬದುಕ್ತೀರಿ, ಮುಂದಿನ ತಲೆಮಾರು ಈಗ ನಿಮ್ಮ ಮಕ್ಕಳ ತಲೆಮಾರು ಏನಿದೆ ಅಲ್ವಾ, ಈ ಕೃಷಿಯನ್ನ ನಿಮ್ಮ ಜ್ಞಾನವನ್ನ ಅಥವಾ ನಿಮ್ಮ ಈ ಕೃಷಿ ಪದ್ಧತಿಯನ್ನ ಯಾವ ರೀತಿ ಅಪ್ಕೊಳ್ತಾರೆ ಒಪ್ಕೊಳ್ತಾರೆ? ಸರ್ ಒಪ್ಕೊಂಡಿದ್ದಾರೆ ಸರ್, 4 ಜನ ಗಂಡು ಮಕ್ಕಳು ಸರ್ ನಮ್ಗ, 2 ಜನ ಒಪ್ಕೊಂಡಿದ್ದಾರೆ ಸರ್ ಇದಕ್ಕೆ, ಇದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಇನ್ನ 2 ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ ಮಾಡಿದಾರ ಆಳ್ದಿದಾರ ಅಂತ ವ್ಯವಹಾರದಾಗ ಇದ್ದಾರೆ ಸರ್. ಇಬ್ರು ಈ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಿದ್ಧರಿದ್ದಾರೆ ಅವ್ರು? ಸಿದ್ಧರದಾರ ಸರ್, ಒಬ್ಬನು ಅವನು ಬಿಕಾಮ್ ಓದ್ತೇವನು, ಒಬ್ಬವನಂತ ಕಂಪ್ಲೀಟ್ ಇದ್ರಾಗ ಗಂಡ ಹೆಂಡತಿ ನನ್ನ ಹಿರಿಯ ಮಗ ಮತ್ತು ಸಸಿ ಕಂಪ್ಲೀಟ್ ಆಗಿ. ಏನು ನನ್ನ ಪ್ರಶ್ನೆ ಹೇಗೆ ಅಂದ್ರೆ, ನೀವು ಹೇಳಿದ ಕೆಲಸ ಮಾಡ್ಕೊಂಡು ಹೋಗೋದ್ ಬೇರೆ, ಅವರು ಇದನ್ನ ಅರ್ಥ ಮಾಡ್ಕೊಂಡು ಅದರೊಳಗೆ ಸುಧಾರಣೆ ಕಂಡುಕೊಂಡು ಮತ್ತೆ ಅದರೊಳಗೂ ಏನಾದ್ರೂ ಸಂಶೋಧನೆ ಮಾಡ್ಕೊಳ್ತಾ ಇನ್ನೂ ಹೊಸ ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳುವಂತ ಮನೋಭಾವಗಳನ್ನ ಮುಂದಿನ ತಲೆಮಾರಿನ ರೂಢಿಸ್ಕೊಳ್ತಾರ, ನಿಮ್ಮಿಂದ ಆ ತರದ ಒಂದು ಪ್ರೇರಣೆ ಆಗಿದೆಯಾ ಅಂತ? ಹಾಗೆ ಸರ್, ಹಾಗೆ ಹೇಳ್ತಾರೆ ಸರ್, 2 ಮಕ್ಕಳನ್ನು ನನ್ಕಿಂತ ಚುರುಕಾಗಿ, ಯಾಕಂದ್ರೆ ನಾನು ಪ್ರಶಸ್ತಿ ನನಗ್ ಕೊಟ್ಟದಂದ್ರೆ ಶ್ರಮ ಅವ್ರದ್ದು ಇದೆ ಸರ್, ಸರದ ಪ್ರಶಸ್ತಿ ಕೊಡಕತ್ತೀರಿ, ಇದು ನನಗ್ ಸಲ್ಬೇಕಾದಲ್ರಿಪ್ಪ, ನನ್ ಮಗ ಸಸಿ ಬಂದ್ಯಾರ ನೋಡ್ರಿ ಅವ್ರಿಗೆ ಕೊಟ್ರಿ. ನನಗ ಈ 62 ವಯಸ್ಸು ಇರೋದ್ರಿಂದ ಸರ್ ನಾನು ಈಗ ಶ್ರಮ ಕಡಿಮೆ ಆಗುತ್ತೆ ಸರ್, ನಾನು ಸರ್ ಅವ್ರಿಗೆ ಹೇಳ್ತಾ ಹೋಗ್ತೀನಿ ಸರ್, ಮಾಡ್ತಾ ಬರ್ತಾರ. ಇಲ್ಲಿ ನಮ್ಮ ಪಕ್ಕದ ಹಳ್ಳಿಯವರು ಒಂದು 2 ಕಾಯಂ ಆಗಿ ಬರಂತ ಲೇಬರ್ ಅದ ಸರ್, ಅವರು ನಮ್ಮ ಮಕ್ಕಳಕ್ಕಿಂತ ಹೆಚ್ಚಾಗಿ ಅವರು ನನ್ನ ವಿಚಾರಗಳನ್ನ ಅಳವಡಿಸಿಕೊಂಡು ಸುಧಾರಿಸಿದ ಬೇಸಾಯ ಮಾಡೋಣಪ್ಪ ಅಂದ್ರೆ ಅವ್ರು ಮಾಡ್ತಾರ ಸರ್. ನಾವು ಈ ಉದಾಹರಣೆ ನಿನ್ನೆ ಮೊನ್ನೆ 2 ದಿನಾನು ಇವನ್ ಹತ್ತಿದ್ವಿ ಸರ್, ಅವು ಜಂಬೂ ನೆರಳೆ ಅಂತ ಸಸಿ ತಂದಿ ಸರ್, ಒಂದು 100-120 ಸಸಿ ತಂದು ಅವನ್ನ ನಾಟಿ ಮಾಡಿದ್ವಿ, ಅವನ್ನು ಮಾಡೋ ಸರ್. ಒಟ್ಟ ಏನೇನ್ ಮಾಡ್ಬೇಕು ಅನ್ನೋದ ಲಾಭದಕ್ಕಿಂತ ಹೆಚ್ಚು ಗುರಿ ಮಾಡ್ಬೇಕು, ಮಾಡಿ ತೀರ್ಬೇಕು ಅನ್ನೋಂತ ಒಂದು ಛಲ ಗುರಿ ಇಟ್ಕೊಂಡು ಮಾಡ್ತಾರೆ. ಒಳ್ಳೇದು ಮಧ್ಯಾಹ್ನ ಅವರೇ, ನೀವು ಮೂಲತಃ ಕೃಷಿಕರು ಅಷ್ಟೇ ಅಲ್ಲ, ಕೃಷಿ ಪಂಡಿತರು, ರೈತ ಹೋರಾಟಗಾರರು, ರೈತರ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದೀರಿ, ಅಷ್ಟೇ ಅಲ್ಲ ನಿಮ್ಮದೇ ಆಗಿರ್ತಕ್ಕಂತಹ 6 ಎಕರೆ ಜಮೀನಿನಲ್ಲಿ ಒಂದು ಸಾವಯವ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಆ ಜಿಲ್ಲೆಗೆ ಮಾದರಿ ರೈತರಾಗಿದ್ದೀರಿ, ಅಷ್ಟೇ ಅಲ್ಲ ಮಾಧ್ಯಮಗಳು ಬಿಂಬಿಸುವಂತೆ ಸ್ಟಾರ್ ಕೃಷಿಕರಾಗಿದ್ದೀರಿ ನೀವು. ಹೇಳಿ ರೈತರಿಗೆ ಹೇಳಂತ ಒಂದು ಮಾತು ಹೇಳಿ, ರೈತ ಆತ್ಮಹತ್ಯೆ ಮಾಡ್ಕೋಬಾರದು ಅನ್ನೋದು ಒಂದು ನನ್ನ ಪ್ರಯೇಶ. ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದಪ್ಪ ಅಂತಂದ್ರೆ ಇವೆಲ್ಲ ನಾನೇನ್ ಮಾಡಿದ್ವಿ ಸರ್ ಇವನ್ನೆಲ್ಲ ಅಳವಡಿಸ್ಕೋಬೇಕು, ಸಮಗ್ರ ಕೃಷಿ ಪದ್ಧತಿಗೆ ಬರಬೇಕು ರೈತರು, ಬರ್ಬೇಕು ಸರ್. ಯಾಕಂದ್ರೆ ನಾನು ಮನೆಗೆ ಮಾಡ್ತೀನಿ ಸರ್ ನಮ್ಮ ರೈತರಿಗೆ, ಯಾಕಂದ್ರೆ ಈ ಬೇರೆ ಯಾವ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಗಳು ಯಾವ ಆತ್ಮಹತ್ಯೆ ಮಾಡ್ಕೊಳಲ್ಲ. ಆದ್ರೆ ರೈತ ಮಾತ್ರ ಆತ್ಮಹತ್ಯೆ ಮಾಡ್ಕೊಂತಾರಂದ್ರ ಇವನ್ಗೆ ಏನಂದ್ರಿ, ಒಂದಸಲ 10 ಎಕರೆ ದಾಳಂಬರಿ ಮಾಡ್ತಾನ, ಒಂದಸಲ 10 ಎಕರೆ ಪಪ್ಪಾಯಿ ಮಾಡ್ತಾನ, ಒಂದಸಲ 10 ಎಕರೆ ಹತ್ತಿ ಹಾಕ್ಬಿಡ್ತಾನ, ಕಬ್ಬು ಹಾಕ್ಬಿಡ್ತಾನ. ಅವು ಯಾವ್ಯಾವ ಕಾರಣದಿಂದ ಅದ ಲಾಸ್ ಆದಾಗ ಅವ್ನ ಆ ಸಾಲದ ಬಾಧೆಗೆ ಆತ್ಮಹತ್ಯೆ ಮಾಡ್ತಾಳಕಪ್ಪ. ಇದು ತಪ್ಪಕಪ್ಪ ಅಂತಂದ್ರಿ, ನಾನು ಹೇಳ್ತೀನಿ, ಡೈಲಿ 1,000 ಬರ್ಬೇಕು, ಆ ಒಂದು ವಾರಕ್ಕ 10,000 ಬರ್ಬೇಕು, ತಿಂಗಳಿಗೆ 50,000 ಬರ್ಬೇಕು ಅನ್ನೋದು ಮಾಡೋಕೆಪ್ಪ ಅಂತಂದ್ರೆ ಈ ರೀತಿ ಹೇಳ್ರಿ. ಕೋಳಿ ಏನ್ರಿ, ಕೋಳಿಯಿಂದ ಡೈಲಿ ಬರ್ತೈತೆ ಸರ್. ನಾವು ಉದಾಹರಣೆ ದಿನ ಒಂದು 200 ಕೋಳಿ ಇದಾವಪ್ಪ ಅಂದ್ರೆ 50-60 ಮೊಟ್ಟೆಗಳು ಸಿಗ್ತಾವ. ಈ ಕ್ಯೂ ಬರ್ತಾರ ಸರ್, ಜವಾರಿ ನಾಟಿ ಕೋಳಿ ಅಂತ ಹೇಳ್ತಾರೆ, ನಾಟಿ ಕೋಳಿ ತಟ್ಟಿರೋದ್ರಿಂದ ಅಲ್ಲಿ ಡೈಲಿ 400-500 ರೂಪಾಯಿ ನಮ್ಗೆ ಅದರದ್ದು. ಆಮೇಲೆ ನಿಂಬೆ ಗಿಡ ಸರ್, 12 ಫಲ ಕೊಡ್ತಿರೋದೈತೆ, ಡೈಲಿ ಸುಮ್ಮನೆ 800 ಗಿಡ ಇದಾವ. ಆರ್ಸ್ಕೊಂಡು ಬಂದ್ರೆ 8 ಒಂದೊಂದು ಗಿಡ ಎರಡೆರಡು ಹಣ್ಣು ಕೊಟ್ರು 1,600 ಹಣ್ಣು ಆಗಿರ್ತೈತೆ. ಅದು 1 ರೂಪಾಯಿಗೆ ಒಂದು ಮಾರಿದ್ರು 1,600 ರೂಪಾಯಿ ಆಗುತ್ತೆ. ಈ ರೀತಿ ವಿಚಾರ ಮಾಡಿ ಮಾಡೋದ್ರಿಂದ ರೈತ ಆತ್ಮಹತ್ಯೆ ಮಾಡ್ಕೊಂಡ ತಡಿಬೇಕು, ಆತ್ಮಹತ್ಯೆ ಮಾಡ್ಕೋಬಾರ್ದಂತ ನನ್ನ ಇದಕ್ಕೆ ಅವಕಾಶ ಇರಲ್ಲ. ನಿಮ್ಮ ಹಾಗೆ ಸಮಗ್ರ ಕೃಷಿ ಪದ್ಧತಿಗೆ ಬಂದ್ರು ಅಂದ್ರೆ ರೈತರು ಹಣಕಾಸಿನ ಸಮಸ್ಯೆ ಬರೋದಿಲ್ಲ, ಆಮೇಲೆ ರಸಗೊಬ್ಬರಗಳಿಗೆ ಕೀಟನಾಶಕಗಳಿಗೆ ಹೆಚ್ಚು ಹಣ ಸುರಿಬೇಕಾಗಿಲ್ಲ, ಸಾಲ ಸೋಲಗಳಿಂದ ಹೊರಗಡೆ ಇರ್ತಾನೆ, ಮುಕ್ತನಾಗಿರ್ತಾನೆ, ಸುಖಿ ಕುಟುಂಬವಾಗಿರ್ತದೆ. ಒಂದಿಷ್ಟು ಶ್ರಮ ಅನ್ನೋದೊಂದು ಬಿಟ್ರೆ ಉಳಿದಿದ್ದೆಲ್ಲ ಹೊರೆ ತಪ್ಪೋಗಿರ್ತದೆ, ಆರ್ಥಿಕ ಹೊರೆಗಳು ಇರೋದಿಲ್ಲ. ಹಾಗಾಗಿ ರೈತರು ಈ ನಿಟ್ಟಿನೊಳಗಡೆ ಹೆಚ್ಚು ಆಲೋಚಿಸಬೇಕು. ತಮ್ಮಲ್ಲಿರ್ತಕ್ಕಂತ ಅದು ಸಣ್ಣ ಹಿಡುವಳಿ ಆಗಿರ್ಬೋದು, ದೊಡ್ಡ ಹಿಡುವಳಿ ಆಗಿರ್ಬೋದು, ಒಂದು ಏಕ ಬೆಳೆ ಪದ್ಧತಿಗೆ ಹೋಗದೆ ಬಹು ಬೆಳೆ ಪದ್ಧತಿ, ಅದು ಅರಣ್ಯ ಕೃಷಿ ಬೆಳೆಯಾಗಿರ್ಬೋದು, ತೋಟಗಾರಿಕೆ ಕೃಷಿ ಬೆಳೆಗಳಾಗಿರ್ಬೋದು, ಈ ರೀತಿ ಬಹು ಬೆಳೆಗಳು ಮತ್ತು ಬಹುವಾರ್ಷಿಕ ಬೆಳೆಗಳಲ್ಲೂ ಸಹಿತ ತೊಡಗಿಕೊಂಡ್ರೆ ಖಂಡಿತವಾಗ್ಲೂ ಸಹಿತ ಅವ್ರಿಗೆ ಆರ್ಥಿಕ ಹೊರೆ ತಪ್ಪುತ್ತೆ. ಜೊತೆಗೆ ಕೋಳಿ ಸಾಕಾಣಿಕೆ, ನೀವು ಮಾಡಿರೋ ಹಾಗೆ ಬೇರೆ ಬೇರೆ ಏನು ಜೇನು ಸಾಕಾಣಿಕೆ ಎಲ್ಲ ಮಾಡ್ಕೊಂಡಿದ್ದೀರಿ, ಇದೆಲ್ಲದನ್ನು ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಭದ್ರತೆಯು ಸಿಗುತ್ತೆ ಮತ್ತು ಜೀವನ ಭದ್ರತೆಯೂ ಆಗುತ್ತೆ. ನಿಮ್ಮ ಸಂದರ್ಶನ ನಮ್ಮ ರೈತರಿಗೆ ಒಂದಿಷ್ಟು ಪ್ರೇರಣೆ ಆಗಿದೆ ಅಂತ ಭಾವಿಸ್ಕೊಳ್ತಾ, ನಮ್ಮ ರೈತರು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಈಗ ಕೊಪ್ಪಳದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯವರು ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ನೋದಾದ್ರೆ ನಮ್ಮ ರೈತರಿಗೆ ನಮ್ಮ ಕೇಳುಗರಿಗೆ ನಿಮ್ಮ ದೂರವಾಣಿ ಸಂಖ್ಯೆ 9741425991. ರೈತ ಬಾಂಧವರೇ, ಇದು ಮದ್ದಾನಯ್ಯ ಹಿರಮೆಟ್ ಅವರ ದೂರವಾಣಿ ಸಂಖ್ಯೆ. ನೀವು ಸಮಗ್ರ ಕೃಷಿ ಪದ್ಧತಿಗೆ ಬರಬೇಕು ಅನ್ನುವಂತ ಆಸಕ್ತಿಗಳಿದ್ರೆ, ಬಹು ಬೆಳೆ ಪದ್ಧತಿಯಲ್ಲಿ ನೀವು ತೊಡಗಿಕೊಳ್ಬೇಕು ಅನ್ನುವಂತ ಆಸೆಗಳಿದ್ರೆ, ಈ ಮೂಲಕ ನಿಮ್ಮ ಬದುಕನ್ನ ಸುಧಾರಿಸ್ಕೊಳ್ಬೇಕು ಅನ್ನುವಂತ ಆಸೆ ಇದ್ರೆ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಿರಬಗನಾಳ್ ಗ್ರಾಮದ ಈ ರೈತ ಮುಖಂಡರನ್ನ, ಕೃಷಿ ಪಂಡಿತರಾಗಿರ್ತಕ್ಕಂತ ಮದ್ದಾನಯ್ಯ ಹಿರಮಟ್ ಅವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 97-41-42-59-91. ಮತ್ತೊಮ್ಮೆ ಕೇಳಿ, 97-41-42-59-91. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಸಹಿತ ಅವರಿಗೆ ಹೇಳಿ, ಅದಕ್ಕೆ ಅವರು ಪರಿಹಾರ ಹೇಳ್ತಾರೆ. ನಿಮಗೆ ಮಾತಿನಲ್ಲಿ ಉತ್ತರದಲ್ಲಿ ಸಿಗಲಿಲ್ಲ ಅನ್ನೋದಾದ್ರೆ, ಅವರಿಗೆ ನೀವು ಹಿರಿಬಗನಾಳಕ್ಕೆ ಹೋಗಿ ಭೇಟಿಯಾಗಿ ಅವರ ತೋಟವನ್ನೆಲ್ಲ, ಅವರ ಕೃಷಿಯನ್ನೆಲ್ಲ ನೋಡಿ ಅಲ್ಲಿ ಸಾಕಷ್ಟು ಕಲಿಕೆಯನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಮದ್ದಾನಯ್ಯ ಹಿರಮಠ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಶ್ರೀ ಮದ್ದಾನಯ್ಯ ಹಿರಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಇನ್ನು ಸಮಯ ಮುಗಿತಾ ಬಂತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾಳಿಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಭಾಗವಹಿಸುವವರು ಸಿಂಧನೂರು ತಾಲೂಕಿನ ಭೋಗಾಪುರ ಗ್ರಾಮದ ರೈತರಾದ ಚಿದಾನಂದಪ್ಪ ಅವರ ನವಣೆ ಬೇಸಾಯ ಯಶೋಗಾಥೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯನ್ನ ಬೆಳೆದಂತ ಚಿದಾನಂದಪ್ಪ ಅವರು, ಇವರು ಸಿಂಧನೂರು ತಾಲೂಕಿನ ಭೋಗಾಪುರ ಗ್ರಾಮದ ರೈತರು. ಕಾರ್ಯಕ್ರಮದಲ್ಲಿ ಅವರ ನವಣೆ ಬೆಳೆಯ ಬೇಸಾಯದ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಯಾವ ರೀತಿ ಲಾಭ ಪಡೆದಿದ್ದಾರೆ ನವಣೆಯನ್ನ ಬೆಳೆದು, ನವಣೆ ಬೆಳೆದು ಹೇಗೆ ಅನಿಸ್ತಾ ಇದೆ ಅವರಿಗೆ ಅಂತಕ್ಕಂತ ವಿಚಾರ. ಚಿದಾನಂದಪ್ಪ ಅವರು ಎಷ್ಟು ವರ್ಷದಿಂದ ನವಣೆಯನ್ನ ಬೆಳೀತಾ ಇದ್ದ ತಾವು? ಸರ್ ನಮಸ್ಕಾರ. ನಾವು 6-7 ವರ್ಷದಿಂದ ನವಣೆ ಬೆಳೆ ಬೆಳೀತಿದ್ವಿ ಸರ್. ನಾವು ವರ್ಷ 2-3 ಎಕರೆ ಮಾಡ್ತಿದ್ವಿ ಸರ್. ಮೊದಲ ನವಣೆ ಬೇಸಾಯಕ್ಕೆ ಬಂದದ್ದು ಬಹಳಷ್ಟು ನಿಮಗೆ ಹೇಗೆ ಖುಷಿ ತಂತ ನವಣೆ ಬೇಸಾಯ ನಿಮಗೆ? ಖುಷಿ ತಂತ್ರಿ ಸರ್. ಅದ ವರ್ಷ 2-2.5 ಎಕರೆ ಮಾಡ್ತೀವಿ ಸರ್. ಬಹಳಷ್ಟು ರೈತರು ನವಣೆ ಬೇಸಾಯ ಮಾಡೋದಿಲ್ಲ. ಈಗ ನಿಮ್ಮ ಭಾಗದಲ್ಲಿ ಹೇಗೆ ನವಣೆ ಬೇಸಾಯ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರ? ಬರ್ತಾರೆ ಸರ್. ಇತ್ತಲ ಈ ಎಲ್ಲ ನವಣೆ ಬೇಸಾಯ ಮಾಡ್ತಾರೆ ಸರ್. ಕಡೆಗೆಲ್ಲ ಇದು ಲಾಭದಾಯಕ ಬೆಳೆ ಸರ್. ಇದ ಖರ್ಚು ಏನಿಲ್ಲ ರೀ. 2 ಎಕರೆ ನವಣೆಯಲ್ಲಿ ತಾವು ಯಾವ ತಳಿಯನ್ನ ಹಾಕ್ತೀರಿ? ಬೇಸಾಯವನ್ನ ಭೂಮಿ ಸಿದ್ಧತೆ ಹೇಗ್ ಮಾಡ್ಕೋತೀರಿ? ಜೊತೆಗೆ ಹೇಗೆ ಬಿತ್ತನೆ ಮಾಡ್ತೀರಿ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ. ನಾವು ಊರ್ತಿವಿ ಸರ್, ನೀರ್ ಇರೋದ್ರಿಂದ ಊರ್ತಿವಿ ಸರ್. ಇದಕ್ಕೇನ್ ಬಹಳ ನೀರ್ ಬೇಕಾಗಿಲ್ಲ ಸರ್. 2 ಎಕರೆ 10 ಸೇರ್ ಬೀಜ ಬೇಕು ಸರ್. ನಾವ ನಮ್ಮಲ್ಲೇ ರೈತರ ತಲೆ ನಾವ್ ಇದ್ ಮಾಡ್ತೀವಿ ಸರ್. ಬೀಜ ಪ್ಯಾಕೆಟ್ ಅಂತಾರಲ್ರಿ, ಚಲೋ ಬೀಜ ಮರನೆವಣೆ ಅಂತ ಬರ್ತಾವ್ರಿ ಸರ್. ಅದು ಗೇಣು ತೆನೆ ಬಿಡ್ತೀರಿ. 10 ಸೇರ್ ಬೇಕಾತ್ರಿ ಒಂದ್ 2 ಎಕರೆ. ಹೇಗೆ ಸಾಲದು ಹೇಗ್ ಬಿಡ್ತೀರಿ? ಎಷ್ಟ ಅಂತ ಇಂಚು ಎಷ್ಟು ಫೂಟ್ ಸಾಲ ಬಿಡ್ರಿ, ಬಿಟ್ಟು ಹಾಕ್ತೀರಿ? 14 ಇಂಚ್ ರೀ, ಒಂದ್ ಸಾಲಿಂದ ಸಾಲಿಗೆ 14 ಇಂಚ್ ರೀ. 14 ಇಂಚ್ ಸಾಲಿಂದ ಸಾಲಿಗೆ ರೀ. ನಾವ್ ಊರ್ತೀವ್ರಿ, ಒಂದ್ ಚೋಟಿಗೆ ಒಂದ್ ಚೋಟಿಗೆ ಒಂದ್ ಊರ್ತೀವ್ರಿ. ಸಾಲನ್ನು ಕೊರೆದು ಸಾಲಲ್ಲಿ ಊರಿಸ್ತಾ ಇದ್ದೀರಿ? ಹೌದ್ ಸರ್. ಎತ್ತಲೆ ಎಡೆ ಕುಂಟೆಲೆ ಸಾಲ್ ಬಿಟ್ರೆ ಊರ್ತಿವಿ ಸರ್. ನಾವು ಚೋಟ್ ಚೋಟಿಗೆ 2-3 ಕಾಳು ಹಾಕ್ತಿವಿ ಸರ್. ಅದು ಬೇಸ್ ಉಂಡುಂಡಾಗಿ ಬಂದು ನಾಳೆ ಒಂದ್ ಸ್ವಲ್ಪ ಮೊದ್ಲಾಕ ಗೊಬ್ಬರ ಹಾಕಿರ್ತಿವಿ ಸರ್, ತಿಪ್ಪಿ ಗೊಬ್ಬರ. ಇದಕ್ಕೇನ್ ಸರ್ಕಾರಿ ಗೊಬ್ಬರ ಏನ್ ಬೇಕಾಗಿಲ್ಲ ಸರ್. ಏನ್ ಹಾಕಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ DAP ಹಾಕಿದ್ರೆ ನಡೀತು ಸರ್. DAP ಸ್ವಲ್ಪ ಹೀರೆ ಹಾಕ್ತಿವಿ ಸರ್, ಎಣ್ಣೆ ಗೊಬ್ಬರ ಅಂತ ಹೇಳಿ. ಯಾವ ತಿಂಗಳಲ್ಲಿ ನೀವು ಕಾಳನ್ನ ಉರಿಸ್ತೀರಿ ನವಣೆಯನ್ನ ಬೇಸಾಯ? ರೋಣಿತತಿ ಅಂದ್ರ ಬೀಜ ಮಳೆ ಅಂತ ಸರ್. ನಮ್ಗೆ ರೋಣಿತತಿ ಅಂದ್ರೆ ಮೇ ತಿಂಗಳ ಕೊನೆ ವಾರದಲ್ಲಿ ಬರುತ್ತೆ. ಕೊನೆ ವಾರದಾಗ ಬರ್ತ ಸರ್. ನಾವು ತತಿ ಲೆಕ್ಕ ರೋಣಿ ಮಳೆ ಕಲ್ತು ಒಂದ್ 4 ದಿವಸದಾಗ ಊರ್ತು ಸರ್. ಊರ್ ತುವ್ರಿ ಒಂದ್ ಸ್ವಲ್ಪ ಮೊದ್ಲಕ ತಿಪ್ಪಿ ಗೊಬ್ಬರ ಏರಿರ್ತೀವಿ, ಆಮೇಲೆ ಊರ್ತೀವಿ, ಎಡಿ ಹೊಡೆದು ಸ್ವಲ್ಪ ಡಿ ಎ ಪಿ ಹೀರ ಹಾಕ್ತಿವ್ರಿ ಸ್ವಲ್ಪ ಒಂದ್ ಚೀಲ ಒಂದ್ ಚೀಲ ರೀ. ಕಾಳನ್ನ ಹೇಗೆ ಒಣ ಮಣ್ಣಲ್ಲಿ ಊರಿಸ್ಬಿಡ್ತೀರಿ ಕಾಳು? ಹೌದು ಸರ್, ಒಣ ಮಣ್ಣಲ್ಲಿ ಊರ್ತು ಸರ್. ಯಾಕೆ ಕಾಳು ಬಾಳ ಸಣ್ಣ ಇರುತ್ತ, ಒಣ ಮಣ್ಣಲ್ಲಿ ಉರಿಸಿ ಮತ್ತೆ ಆಮೇಲೆ ನೀರನ್ನ ಕೊಟ್ಟ ಮೇಲೆ ಅಥವಾ ಹಸಿ ಮೇಲೆನ ಬಂದ್ ಬಿಡ್ತಾ ಮಳೆ ಮೇಲೆ ಅಥವಾ ನೀರನ್ನ ಬಿಡ್ತೀರಾ? ಇಲ್ಲ, ನೀರು ಒಂದ್ ಎರಡನೇ ನೀರಿಗೆ ನಾಟಿ ಬಿಡುತ್ತೆ ಸರ. ಎರಡನೇ ನೀರಿಗೆ ನಾಟ್ತದ? ಎರಡನೇ ನೀರಿಗೆ ನಾಟಿ ಬಿಡ್ತೀರಿ. ನಾಟಿಂದ ನೀರ್ ಬಾಳ ಬೇಕಾಗಿರಲ್ ಸರ. ಕಾಳು ಸಣ್ಣ ಇರತ್ತ, ಮ್ಯಾಗ ನೀರ್ ಬಿಟ್ಟ ಮೇಲೆ ಮಣ್ಣೆಲ್ಲ ತುಂಬಿಕೊಂಡ್ಬಿಟ್ಟು ಮಣ್ಣು ಜಾಸ್ತಿ ಆಗಿ ಏನಾಗಲ್ಲ ಸರ್. ಏನಾಗಲ್ಲ ಸರ್, ನಾಟಿ ಬಿಡುತ್ತೆ ಸರ್ ಅದು. ಅಂದ್ರೆ ಈ ಕಾಳನ್ನ ಊರ್ಬೇಕಾದ್ರೆ ನಿಮ್ಮ ಎರಡು ಬಳ್ಳಿ ಕಾಳು ಎಷ್ಟು ಬರ್ತಾವ ಅಷ್ಟು ಕಾಳನ್ನ ಒಂದೊಂದು ಗುಂಪಿ ಒಂದೊಂದ್ ಕಡೆ ಹಾಕ್ತಾ ಇರ್ತೀರಿ? ಹೌದೌದು ಸರ್, ಮೂರ್ನಾಲ್ಕು ಬರ್ತಾವ್ರಿ ಅಷ್ಟ್ರಾಗ ನೋಡಿ ಬರ್ತೀವಿ. ಬೇಸ್ ಇಟ್ಕಂದ್ರೆ ಜಾಸ್ತಿ ಬರ್ತೀರಿ, ಸ್ವಲ್ಪ ಅಟ್ರಾಗ ಮೂರ್ನಾಲ್ಕು ಬರಂಗ್ ಇಟ್ಕಂದ್ ಹಾಕ್ಬಿಡ್ತೀವಿ ಸರ್. ಬೀಜ ಎಷ್ಟು ಆಳಕ್ಕೆ ಹೋಗೋದಿಲ್ಲ, ಮ್ಯಾಲೆ ಹಾಕ್ತೀರಿ? ಇಲ್ಲ ಸರ್, ಮ್ಯಾಲೆ ಹಾಕ್ತೀವಿ ಸರ್. ಒಂದು ಐದ್ ಆರು ದಿವಸದಾಗ ಮಳಕೆ ಬಂದ್ಬಿಡ್ತು ಸರ್. ಹಸಿ ಮಣ್ಣು ಏನೋ ಹಸಿ ಇರತ್ತ ತೇವಾಂಶ ಭೂಮಿಯಲ್ಲಿ ಅಥವಾ ಹಂಗೆ ಒಣ ಮಣ್ಣಲ್ಲಿ ಹಾಕಿಸ್ಬಿಡ್ತೀರ? ಒಣ ಮಣ್ಣಲ್ಲಿ ಹಾಕ್ತೀವಿ ಸರ್. ಹಸಿ ಮಣ್ಣಲ್ಲಿ ಅಂದ್ರೆ ಮಳೆ ಆದ್ರೆ ಬಿತ್ತ ಬಿಡೋದ್ ಸರ್. ಬಿತ್ತಿದ್ರನ್ನ ಚಲೋ ಆಗ್ತ ಸರ್. ನಮ್ಗೆ ಅವಸರಕ್ಕೆ ಮಳೆ ಆದ ಕಾರಣ ನಾವು ಸ್ವಲ್ಪ ನೀರ್ ಇರೋದ್ರಿಂದ ಊರಿ ಬಿಡ್ತು ಸರ್. ಈಗ ನೋಡ್ರಿ ಚಿದಾನಂದಪ್ಪ ಅವ್ರೇ, ನವಣೆ ಬೇಸಾಯವನ್ನ ಸುಮಾರು 7-8 ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ. 2 ಎಕರೆ 3-3 ಎಕರೆ ಪ್ರತಿ ವರ್ಷ ನವಣೆ ಬೇಸಾಯವನ್ನ. ಈಗ ಬಿತ್ತನೆ ಆತು, ನಿಮ್ದೆಲ್ಲ ಚೆನ್ನಾಗಿ ಮೊಳಕೆ ಬಂತು ಅಂದ್ಮೇಲೆ ಮುಖ್ಯವಾಗಿ ಸಮಸ್ಯೆ ಬರೋದು ಈ ಕಳೆಗಳ ಸಮಸ್ಯೆ ಜಾಸ್ತಿ ಬರ್ತಾ ಇರತ್ತೆ ನವಣೆಯಲ್ಲಿ. ಹೌದು ಸರ್. ಹೇಗೆ ಮಾಡ್ತೀರಿ ಕಳೆಗಳದ್ದು ಸರ್? ನಾವು ಬಿತ್ತಿದ್ರೆ ಏನ್ ಕಳೆ ಬಹಳ ಬರಲ್ ಸರ್. ಊರ್ತವಲ್ ಸರ್, ನೀರ್ ಬಿಟ್ಟಿರ್ತವಲ್ಪ ಸರ್ ಫಸ್ಟ್, ಆ ಕಳೆಮಿಗೆ ಬೀಜದ ಕೂಡ ಕಸ ಬಂದ್ಬಿಡ್ತು ಸರ್. ಒಂದ್ ಕಸ ತೆಗಿಸ್ತೀವ್ರಿ, ಆಮೇಲೆ ಎಡೆ ಕುಂಟೆ ಹಾಕ್ತೀರ? ಮತ್ತ ಆಮೇಲೆ ಎಡೆ ಕುಂಟೆ ಹಾಕ್ಬಿಡ್ತು ಸರ್. ಎಷ್ಟ್ ಸಲ ಎಡೆ ಕುಂಟೆ ಹಾಕ್ತೀರಿ ಒಂದು ಬೆಳೆಯಲ್ಲಿ ಬರೋದ್ರ? 2 ಸಲ ಹೊಡಿತೀವಿ ಸರ್. ಎಷ್ಟು ದಿವಸಕ್ಕೆ? ಮೊಳಕೆ ಆದ ಒಂದ್ 20-25 ದಿವಸದಾಗ ಒಂದ್ಸಲ ಹಾಕ್ತೀವಿ ಸರ್. ಆಮೇಲೆ ಒಂದೂವರೆ ತಿಂಗಳಿಗೆ ಲಾಸ್ಟ್ ಹಾಕ್ಬಿಡ್ತು ಸರ್. ಎಡಿ ಹೊಡೆದ್ರಿಂದ ಇಳುವರಿ ಚಲೋ ಬರ್ತ ಸರ್. ಮೊದಲೇ ಎಡಿ ಹೊಡಿಯುವಾಗ ಗೊಬ್ಬರ ಕೊಟ್ಟು ಬಿಡ್ತೀರಿ? ಮೊದಲ ಎಡಿ ಹೊಡೆಯಾಗ ಡಿ ಎ ಪಿ ಸ್ವಲ್ಪ ಬೀರೆ ಕಲಸಿ ಕೊಟ್ಟು ಬಿಡ್ತು ಸರ್. ಆಯ್ತು ಸರ್, ಅದ ಸರ್ ಬಿಡ್ತು ಸರ್. ಏನು ನವಣೆ ಬೆಳೆಗೆ ನೀರ್ ಬಾಳ ಬೇಕಾಗಿದ್ಕೆ ಅಥವಾ ಒಂದ್ ನೀರ್ ಎರಡ್ ನೀರಲ್ಲಿ ಬಂದ್ ಬಿಡ್ತದ? ಊರಿದ್ರ ಸರ್ 3 ನೀರ ಸಾಕ್ ಸರ್. ಅಷ್ಟೇ ಸಾಕ್ ಸರ್. ಬಿತ್ತಿದ್ರ ಅವಾಗ ಒಂದ್ ನೀರ್ ಮಳೆ ಯಾವಾಗ ಕೈ ಕೊಟ್ರೆ ಸ್ವಲ್ಪ ಒಂದ್ ನೀರ್ ಹರಿಸಿದ್ರೆ ನಡೀತ ಸರ್. ನೀರ್ ಏನೈತಿ ಬಾಳ ಬೇಕಾಗಲ್ಲ ಸರ್ ಇದಕ್ಕೆ. ಇನ್ನು ನವಣೆಯಲ್ಲಿ ಮುಖ್ಯವಾಗಿ ಏನಾದ್ರೂ ನಿಮ್ಗೆ ಕೀಟಗಳು ಎಣ್ಣೆ ಹೊಡಿದು ಅಂತ ಮಾಡ್ತಾ ಇರ್ತೀರಿ? ಏನ ಇಲ್ಲ ಸರ್, ನಾವಂತ ಈಗ 3-4 ವರ್ಷ ಆಯ್ತು ಸರ್. ಏನ ಇಲ್ಲ ಸರ್, ಇದ್ರಾಗ ಏನ ಎಣ್ಣೆ ಸಿಂಪಡಿಸುವಂತ ವಿಷಯ ಏನಿಲ್ರಿ. ಖರ್ಚು ಅಂದ್ರೆ ಬಾಳ ಕಡಿಮೆ, ಏನು ಖರ್ಚು ಇಲ್ಲ ಇದಕ್ಕೆ? ಖರ್ಚಿಲ್ಲ ಸರ್. ಈಗ 1 ಎಕರೆ 2 ಎಕರೆ ಹಾಕ್ತೀನಿ ನವಣೆಯನ್ನ, ನಾವು ಎಷ್ಟು ಖರ್ಚು ಮಾಡ್ತೀರಿ 2 ಎಕರೆಗೆ? ಒಂದ್ 10,000 ರೂಪಾಯಿ ಖರ್ಚು ಆಗ್ಬೋದ್ರ. 2 ಎಕರೆಗೆ ಬೆಳೆ ತಕ್ಕಬೇಕಂದ್ರೆ ಪೂರ್ಣ ರೀ. ಎಕರೆಗೆ ಒಂದ್ 5,000-6,000 ರೂಪಾಯಿ ಖರ್ಚು ಬಾಳ. 5,000-6,000 ರೂಪಾಯಿ ಖರ್ಚು ರೀ. ಹೇಗೆ ಇದು ನವಣೆ ಸುಮಾರು ನಿಮಗೆ 90 ದಿವಸ 100-110 ದಿವಸದಲ್ಲಿ ಬರ್ತದ ಬೆಳೆ? 3.5 ತಿಂಗಳು 3 ತಿಂಗಳು ಮೇಲ್ಪಟ್ಟು ಬಂದ್ಬಿಡ್ತಾರ ಸರ್. ಹೇಗ್ ಮಾಡ್ತೀರಿ ರಾಶಿ ಅದು ಮಾಡೋದ್? ಇದನ್ನ ಒಂದ್ ದಿವಸ ಕಟ್ ಮಾಡಿ ಎಡಾಗ ಬಿಸಾಕಿರ್ತವ್ರಿ. ಹಂಗೆ ಕೈಯಿಂದ ಕೂಲಿ ಆಳ ಹಚ್ಚಿ ಕಟ್ ಮಾಡ್ತೀರಿ? ಹೌದ್ ಸರ್, ಕೂಲಿ ಆಳಗ ಹಚ್ಚಿ ಕಟ್ ಮಾಡಿಸ್ತೀವಿ ಸರ್. ಆಮೇಲೆ ಒಂದ್ ದಿವಸ ಬಿಟ್ಟು ಮಾರನೇ ದಿನಕ್ಕ ನಾವು ಮಿರ್ಗ ಹಾಕಿಸ್ರಿ, ಗಾಡಿಲಿ ತುಳಿಸಿ ಕಣ ಮಾಡ್ಕೊಂಡ್ಬಿಡ್ತೀವಿ ಸರ್. ತಾಡ್ಪಾಲನ್ನ ಹಾಸಿ ಗಾಡಿ ಟ್ರ್ಯಾಕ್ಟರ್ಲಿ ತುಳಿಸ್ತೀರಿ? ಹೌದ್ ಸರ್. ಎಲ್ಲಾ ಸ್ವಚ್ಛ ಆಗ್ಬಿಡ್ತ? ಎಲ್ಲ ಸ್ವಚ್ಛ ಆಗ್ಬಿಡ್ತ ಸರ್. ಯಾಕೆ ಇದ್ರಲ್ಲಿ ಮಷಿನ್ ಕಟಿಂಗ್ ಅದು ಏನು ಬಂದಿಲ್ವಾ? ಹೇಗೆ ಮಿಷಿನ್ ಕಟಿಂಗ್ ಆಯ್ತು ಸರ್? ಇದು ಇನ್ನ ಸೆಟ್ಟಿಂಗ್ ಆಗಿಲ್ಲ ಸರ್, ಹಂಗಾಗಿ ಕಾಳು ಓತಾವಂತೇಳಿ ಸರ್. ಸಣ್ಣ ಕಾಳಲ್ ಸರ್, ಕಾಳು ಓತಾವಂತೇಳಿ ಇನ್ನ ಯಾರು ಇದು ಮಾಡಿಲ್ಲ ಸರ್. ಹೇಗೆ ರಾಶಿ ಮಾಡಿದಾಗ ಮಣ್ಣು ಹಳ್ಳ ಕಲ್ಲು ಎಲ್ಲಾ ಕಡೆ ಮಿಶ್ರಣ ಆಗೋದಿಲ್ವಾ ಟ್ರ್ಯಾಕ್ಟರ್ ಇಂದ ಓಡಿಸಿ? ಇಲ್ಲ ಸರ್, ಅಡಿಲ್ ಬರಕ ಹಾಸಿರ್ತಲ್ ಸರ್, ಹಂಗಾಗಿ ಏನು ಮಿಶ್ರಣ ಆಗಿರಲ್ ಸರ್. ಕಟಿಂಗ್ ಮಾಡೋ ಹೊತ್ತಿನಾಗನ ಬೇಸ್ ಕೊಯ್ದಿರ್ತಲ್ ಸರ್, ಅವಾಗ ಸ್ವಲ್ಪ ಬೇಸ್ ಕೊಯ್ಕೊಂಡ್ಬಿಟ್ರೆ ಆಯ್ತು ಸರ್. ಕಿತ್ತಿದ್ರ ಮಣ್ಣಾಗುತ್ತೆ ಸರ್, ನಾವು ಕೊಯ್ಲೋತ್ತರ ಮಾಡ್ತಲ್ ಸರ್, ಏನಾಗಲ್ಲ ಸರ್. ಅಂದ್ರೆ ನೀವು ಹುಲ್ಲನ್ನ ಕೊಯ್ಸಿ ಬಿಡ್ತೀರ ಅದನ್ನ? ಹೌದ್ ಸರ್, ಕೊಯ್ಸಿ ಬಿಡ್ತೀವಿ ಸರ್. ಈ ನೋಡಿ ಚಿದಾನಂದಪ್ಪ ಅವರೇ, ಕಾಳು ಒಂದ್ ಕಡೆ ಈಗ ಟ್ರ್ಯಾಕ್ಟರ್ನ ಹಾಸಿ ಅದನ್ನ ತುಳಿಸಾಡಿದ ಮೇಲೆ ಕಾಳು ಹುಲ್ಲು ಎಲ್ಲಾ ಮಿಶ್ರಣ ಆಗಿಬಿಟ್ಟಿರುತ್ತೆ, ಯಾವ ರೀತಿ ಅದನ್ನ ಸಪರೇಟ್ ಮಾಡ್ಕೋತೀರಿ? ಹುಲ್ಲು ಜಾಡಿಸಿ ಇದು ಮಾಡ್ತಲ್ ಸರ್, ಮ್ಯಾಗ್ ಬಂದ್ ಬಿಡ್ತಾರ ಸರ್ ಹುಲ್ಲು, ಕಾಳು ಅಡೆ ಕೊಯ್ ಬಿಡ್ತಾರೆ. ಈ ತೆನೆ ಅಷ್ಟೇ ಸೋಸಿ ನೀವು ರಾಶಿ ಮಾಡ್ಕೊಳ್ಳೋದಿಲ್ವಾ? ತೆನೆ ಅಷ್ಟೇ ತಕ್ಕೊಂಡಿಲ್ಲ? ಇಲ್ಲ ಸರ್, ತೆನೆ ಅಷ್ಟೇ ತಕ್ಕನಕ್ ಬರಲ್ಲ ಸರ್. ಅದು ಹುಲ್ಲು ಸಮೇತವಾಗಿ ಹಾಕಿ ತುಳಿಸಿ ಬಿಡ್ತೀರಿ? ಹೌದ್ ಸರ್. ಈಗ ತೆನೆ ಅಷ್ಟೇ ತಕ್ಕನಕ್ ಒಂದ್ ಮ್ಯಾಲ ಇರ್ತಾರ ಒಂದ್ ಅಡಿ ಇರ್ತಾರ ತೆನೆ, ಹಂಗಾಗಿ ಹುಲ್ಲ ಕೋದ್ ಬಿಡ್ತೀವಿ ಸರ್. ಹುಲ್ಲ ಕೋದು ಟ್ರ್ಯಾಕ್ಟರ್ ಇಂದ ತುಳಿಸಾಡಿ ಬಿಡ್ತೀರಿ? ಹೌದ್ ಸರ್. ಆಮೇಲೆ ತೂರ್ತಿರೇನ್ ಮತ್ತ ಅದನ್ನ ಮಷಿನ್? ತೂರ್ದು ಸರ್. ತೂರ್ ಬಿಡ್ತೀರಿ? ಹೋಗತ್ತ ಎಲ್ಲ ತೂರಿದ್ರೆ? ಹೋಗ್ಬಿಡ್ತು ಸರ್. ಮ್ಯಾಲಿದೆಲ್ಲ ಹುಲ್ ತಕ್ಕಂದ್ ಕಾಸಿ ತೂರ್ ಬಿಟ್ರೆ ಸರ್ ಹೋಗ್ಬಿಡ್ತಾ ಹಸನ ಆಗ್ಬಿಡ್ತೀರಿ. ದನಗಳಿಗೆ ಏನು ಸಿಗತ್ತಿದ್ರಿಂದ ಮೇವು ಹುಲ್ಲೆಲ್ಲ ಒಳ್ಳೆ ರೀತಿಯಿಂದ ದನಗಳು ತಿಂತಾವ ಹುಲ್ಲನ್ನ? ನವಣೆ ಒಟ್ಟ ಅಂತ ಹೇಳಿ ಸರ್, ಎತ್ತ ಇರ್ಲಾರ್ದಾರ ಕೊಡ್ತಿರ್ತಾರಲ್ರಿ, ಇದು ಬಂಗಾರ ಬೇಡಿಕೆ ಇರ್ತೀರಿ ಸರ್ ಇದಕ್ಕೆ? ಹೌದಾ? ಹೌದ್ ಸರ್. ನವಣೆ ಒಟ್ಟ ಅಂದ್ರ ಕೇಳಿ ಕೇಳಿ ತರ್ತಾರ ಸರ್. ನವಣೆ ಒಟ್ಟು ಇಷ್ಟ ಪಡ್ತಿಂತಾವ? ಹೌದೌದು ಸರ್, ಇಷ್ಟ ಪಡ್ತಿಂತಾವ್ರ ಸರ್. ಹುಲ್ಲನ್ನು ಅದನ್ನ ಏನು ಕಣಕಿ ಜೊತೆ ಮಿಶ್ರಣ ಮಾಡ್ತೀರಾ? ಹುಲ್ಲನ್ನ ಹೇಗ್ ಮಾಡ್ತೀರಿ? ಇಲ್ಲ ಸರ್, ನಾವು ಸಪ್ರೇಟ್ ಸಪ್ರೇಟ್ ಆಗ್ಬಿಡ್ತು ಸರ್, ಮಣಿ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಮಾಡಿರ್ದಲ್ ಸರ್, ಅದೊಂದ್ ಮೇವ್ ಅದೊಂದ್ ಮೇವ್ ಆಗ್ಬಿಡ್ತು ಸರ್. ದನಕ್ಕ ಚಲೋ ಸರ್ ಇದು. ನವಣೆ ಹುಲ್ಲು ಮತ್ತು ಭತ್ತದ ಹುಲ್ಲು ನೋಡಿದ್ರೆ ಯಾವ್ದು ಚಲೋ ಅನ್ಸತ್ ನಿಮ್ಗೆ ದನಗಳಿಗೆ? ನವಣೆ ಹುಲ್ಲ ಚಲೋ ಸರ್, ಬಿರಿಸಿರುದಿಲ್ಲ, ಮೆತ್ತಗಿರ್ತ ಮೆತ್ತಗಿರುತ್ತೆ, ಗಾಡಿ ತುಳಸಿ ಆಡ್ಬಿಟ್ಟಿರ್ತಲ್ ಸರ್, ಮೆತ್ತಗಿರುತ್ತೆ ಸರ್. ತಾವು ಒಂದ್ ಎಕರೆಗೆ 5-6 ರೂಪಾಯಿ ನವಣೆ ಖರ್ಚು ಬರುತ್ತೆ, ಒಂದ್ ಎಕರೆಗೆ ಎಷ್ಟು ಕ್ವಿಂಟಾಲ್ ಇಳುವರಿ ಅಂತ ಪಡ್ಕೋತಾರ ನವಣೆ? 16-20 ಕ್ವಿಂಟಾಲ್ ತನ ಬೆಳೆದಿವ್ ಸರ್ ಎಕರೆ. ಕಡಿಮೆ ಅಂದ್ರೆ 16, ಚಲೋ ಅಂದ್ರೆ 20 ಕ್ವಿಂಟಲ್ ಬೆಳೆದಿವ್ ಸರ್. ಅಂದ್ರೆ 20 ಕ್ವಿಂಟಲ್, 16 ಕ್ವಿಂಟಲ್ ಕಿಂತ ಕೆಳಗ್ ಬಂದೇ ಇಲ್ಲ ನಿಮ್ದು? ಬಂದಿಲ್ಲ ಸರ್, ಬಂದಿಲ್ಲ ಸರ್. ನಮ್ದು ಹೇಗೆ ಮತ್ತೆ ಈಗ 2 ಎಕರೆ ಅಂದ್ರೆ 30-35 ಕ್ವಿಂಟಲ್ ನವಣೆ ಬರುತ್ತೆ ನಿಮ್ದು? ಏನ್ ಮಾಡ್ತೀರಿ ನವಣೆ ಬೆಳೆದ ಮೇಲೆ ಅದನ್ನ? ನಮ್ ಮಾರ್ಕೆಟ್ ಗೆ ಸರ್, ನಾವೇನು ಮಿಲ್ಲಿಗೆ ಇದು ಮಾಡ್ಸಲ್ ಸರ್, ಮಾರ್ಕೆಟ್ ಗೆ ಎಪಿಎಂಸಿ ಗೆ ಆಗ್ಬಿಡ್ತು ಸರ್. ಹೇಗೆ ರೇಟ್ ಅದು ಸಿಗ್ತಾ ಇದೆ ನಿಮಗೆ ವರ್ಷ ವರ್ಷ? 3000 ಸಿಗುತ್ತಾ? 3100, 3200 ತರ ಮಾರಿವ್ ಸರ್. ಸರ್ ನಾವ್ ತವರ್ಗೇರಿ ಹೋಗ್ತೀವ್ರಿ ಸರ್. ತವರ್ಗೇರಿ ಹೇಗೆ ನಿಮ್ಗೆ ಅಲ್ಲಿ ಒಳ್ಳೆ ಒಂದು ಬೇಡಿಕೆ ಇರತ್ತಾ? ಖರೀದಿದಾರ ಬಂದಿರ್ತಾರ? ಬಂದಿರ್ತಾರ ಸರ್, ನವಣಿಗೆ ಒಳ್ಳೆ ಬೇಡಿಕೆ ಐತ್ ಸರ್. ನವಣಿ ಯಾವ ಕಾರಣಕ್ಕ ನವಣಿ ನಿಂದ್ರಲ್ ಸರ್, ಪಟ್ಟಣ ವ್ಯಾಪಾರ ಆಗ್ಬಿಡ್ತು ಸರ್. ಆಗ್ಬಿಡ್ತದ? ಹೌದ್ ಸರ್. ನೀವು ಬೆಳೆದಂತವ್ರ ನವಣಿಯನ್ನ ನೀವು ಬಳಸೋದಿಲ್ವಾ? ಬಳಸ್ತೀವಿ ಸರ್. ನಾವ್ ಇತ್ತಾಗ ಇಲ್ಲಿ ಬಳಸೋದ್ ಬಹಳ ಕಡಿಮೆ ಇತ್ತು ಸರ್ ಅವಾಗೆಲ್ಲ. ಈಗೆಲ್ಲ ನವಣಿದ್ ಈಗ 2-3 ವರ್ಷದಿಂದ ನವಣಿ ಕೇಳಿ ಕೇಳಿ ನಮ್ಮಲ್ಲಿನ ಒಯ್ತಾರ ಸರ್, ಚೀಲ 2 ಚೀಲ 3 ಚೀಲ ಗಟ್ಲೆ ಒಯ್ತಾರ ಸರ್. ಬಂದು ಬಂದು ಒಯ್ತಾರ ಸರ್. ನಾವ್ ಇದ್ದಾಗ ಫೋನ್ ಮಾಡಿ ಕೇಳಿ ಒಯ್ತಾರ. ಈಗಾರ ಕೇಳ್ತಾರ ಸರ್, ಈಗ ನಮ್ ಕಡೆ ಇಲ್ಲಾರಿ, ಹಂಗಾಗಿ ನಾವು ಎಪಿಎಂಸಿ ಗೆ ಮಾರಿಬಿಡ್ತೇವ್ ಸರ್. ಇಟ್ಕಂದ್ರ ಇಟ್ಕಂದ್ರೆ ನಮ್ ಕಡೆ ಸೇಲ್ ಆಗ್ಬಿಡ್ತು ಸರ್. ನಿಮ್ಮಲ್ಲಿ ಸೇಲ್ ಆಗ್ಬಿಡ್ತ? ಹೌದ್ ಸರ್, ಖರ್ಚಾಳಿಗೆ ಆಗ್ತ ಅಂತೇಳಿ ನಾವು ಎಪಿಎಂಸಿ ಮಾರಿಗೆ ಬಂದ್ಬಿಡ್ತು ಸರ್. ಈಗ ನವಣೆಯನ್ನ ನೀವು ಅಕ್ಕಿ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಿ? ಮನೆಯಲ್ಲಿ ನೀವು ಬಳಸ್ಬೇಕಾದ್ರೆ ಗಿರಣಿಗೆ ಹಾಕಿ ಕೊಟ್ಟು ಬಿಡ್ತಾರ್ರಿ? ಹೇಗೆ ಚೆನ್ನಾಗಿ ಅಕ್ಕಿ ಹಾಕವ? ಹೌದ್ರಿ, ಚೆನ್ನಾಗಿ ಅಕ್ಕಿ ಹಾಕಿ ಬಿಡ್ತಾವ್ರ. ಏನೇನ್ ಮಾಡ್ತೀರಿ ಅಕ್ಕಿಯಿಂದ ತಾವು? ಅಕ್ಕಿ ನವಣಿ ಅನ್ನ ಮಾಡ್ತವ್ರಿ, ನವಣಿ ಗಂಜಿ ಮಾಡ್ತಾರ್ರಿ. ನವಣಿ ಅನ್ನ ಚಲೋ ಅಂತೇಳಿ ಈಗೆಲ್ಲ ಅಕ್ಕಿ ಬಿಟ್ಬಿಟ್ಟವ್ರಿ, ಈಗ ನವಣೆ ಅನ್ನ ಊಟ ಮಾಡ್ತಾರ? ಹೌದು ಸರ್, ನವಣೆ ಅನ್ನ ಊಟ ಮಾಡುದು ಸರ್. ಬಹಳಷ್ಟು ಒಳ್ಳೇದು, ಹೊಟ್ಟೆ ತುಂಬತ, ಹಸಿವೆ ಆಗೋದಿಲ್ಲ, ಬಾಳ ಚಲೋ ಅಂತ ಹೇಳ್ತಾರೆ. ಹೇಗ ಅನಸತ್ ನಿಮ್ಗೆ? ಚಲೋ ಸರ್, ಇದನ್ನ ನವಣೆ ಅನ್ನ ಉಂಡ್ರೆ ಒಳ್ಳೆ ಒಂಥರ ಇದಿರ್ತ ಸರ್, ಯಾವ್ದು ಕೆಮಿಕಲ್ ಇರಲ್ಲ ಸರ್. ಹಂಗಾಗಿ ಯಾವ್ದು ರೋಗ ರುಜಿ ಏನು ಅಷ್ಟೇನು ಇದು ಅನ್ಸಲ್ರಿ. ನವಣೆಯಿಂದ ಮತ್ತೆ ನಿಮ್ಗೆ ನವಣೆ ಉಂಡೆಗಳನ್ನ ಮಾಡ್ತಾರಂತೆ, ನವಣೆ ಉಪ್ಪಿಟ್ಟು ಮಾಡ್ತಾರೆ, ನವಣೆ ಪಲಾವ್ ಮಾಡ್ತಾರಂತ, ಇವೆಲ್ಲ ನೀವು ಮಾಡ್ಕೊಳ್ದಿಲ್ವಾ? ಮಾಡ್ತು ಸರ್. ಮಾಡ್ತೀರಿ? ಮಾಡ್ತು ಸರ್. ಹೇಗೆ ವಾರದಲ್ಲಿ ಒಂದ್ಸಲ 2 ಸಲ ಊಟ ಮಾಡ್ತಿರ್ತೀರಿ ನವಣೆಯನ್ನ? ನವಣೆ ಅನ್ನ ವಾರದಾಗ 2-3 ಸಲ ನವಣೆ ಅನ್ನ ಮಾಡ್ತು ಸರ್. ಡೇಲಿ ನವಣೆ ಹಾಕೋದ್ರಿಂದ ನಾವು ನವಣೆ ಅನ್ನ ಮಾಡ್ತು ಸರ್. ಈಗ ನವಣೆಯನ್ನ ಹಾಕಿದಂತ ಹೊಲಕ್ಕೆ ಮತ್ತೆ ಬೇರೆ ಬೆಳೆ ಏನ್ ಹಾಕ್ತಿರ? ಅದಕ್ಕೆ ಹೈಬ್ರಿಡ್ ಜೋಳ ಹಾಕ್ತು ಸರ್. ನವಣೆ ತಕ್ಕೊಂದು? ನವಣೆ ತಕ್ಕೊಂದು ಹೈಬ್ರಿಡ್ ಜೋಳ ಹಾಕ್ತು ಸರ್. ಏನ್ ಅನಿಸ್ತದೆ, ನೀವು ಬಹಳಷ್ಟು ಅನುಭವ ಇರುವಂತ ರೈತರು, ನವಣೆ ಬೇಸಾಯದಲ್ಲಿ ನವಣೆಯನ್ನ ಹಾಕಿದಂತ ಹೊಲ ಬಹಳಷ್ಟು ಅದ್ರದ್ದು ಶಕ್ತಿ ಹೋಗ್ಬಿಡತ್ತ ಅಂತ ಹೇಳ್ತಾರೆ, ಇದು ಹೇಗೆ? ಇಲ್ಲ ಸರ್, ಶಕ್ತಿ ಹೋಗಲ್ಲ ಸರ್. ನವಣೆ ಹಾಕಿದಲ್ಲ ಕಾಲ್ಗಾಯ ಆಗತ್ರಿ, ನವಣೆ ಬುಡಿಸು ಬೇರುಗಳು ಎಲ್ಲ ಕೊಳತ್ ಸರ್, ಗೊಬ್ಬರ ಆಗ್ಬಿಡುತ್ತೆ ಸರ್, ಚಲೋ ಬರ್ತ್ರಿ. ಹೈಬ್ರಿಡ್ ಜೋಳ ಹಾಕಿದ್ರೆ ಅದು ಚಲೋ ಬರ್ತ್ರಿ, ಕಾಲ್ಗಾಯ ಆಗಿರ್ತಿರಲ್ಲ ಅಂತ. ಅದೇ ಸಣ್ಣ ಸಣ್ಣ ಬೇರುಗಳೆಲ್ಲ ಭೂಮಿಯಲ್ಲಿ ಬೇರ್ ಕೊಳತ್ ಬಿಡತ್ತೆ ಎಲ್ಲ ಅಷ್ಟು? ಹೌದ್ ಸರ್, ಹೊಲ ಕಾಲ್ಗಾಯ ಆಗಿರ್ತ ಸರ್, ಹೊಲ ಇದಂತ ಏನಲ್ಲ ಸರ್, ಹೊಲ ಕಾಲ್ಗಾಯ ಆಗಿ ಬೆಳೆ ಚಲೋ ಬರುತ್ತೆ ಸರ್, ಮುಂದ್ಲ ಬೆಳೆಗೂ ಚಲೋ ಫಲವತ್ ಕೊಡ್ತು ಸರ್. ಏನ್ ಹೇಳ್ತೀರಿ ಚಿದಾನಂದಪ್ಪ, ನವಣೆಯನ್ನ ಬೆಳೆದು ಒಳ್ಳೇದಂತ ಹೇಳ್ತೀರಿ ನಮ್ಮ ರೈತರಿಗೆ? ಹೇಗೆ ಏ ಒಳ್ಳೇದು ಸರ್, ಇದು ಗೋರ್ಮೆಂಟ್ ಅನ್ನ ಇದು ಸವಲತ್ತು ಕೊಡ್ತಾರ ಸರ್. ಇದಕ್ಕನ ನವಣೆ ಬೆಳೆಯವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೆ? ಪ್ರೋತ್ಸಾಹ ಕೊಡ್ತ ಸರ್. ನೀವು ಏನಾರ ತಗೊಂಡ್ರಿ ಪ್ರೋತ್ಸಾಹವನ್ನ? ತಗೊಂಡಿವ್ ಸರ್. ಏನ್ ತಗೊಂಡ್ರಿ, ಯಾವ ರೀತಿ ಸಿಕ್ತಿ ನಿಮ್ಗೆ? ನಮಗೆ ಹೆಕ್ಟೇರಿಗೆ ಇಷ್ಟಂತ ಬರ್ತ್ರಿ ಸರ್, ಅದು ಕೃಷಿ ಇಲಾಖೆಲಿಂತ. ಕೃಷಿ ಇಲಾಖೆಯಿಂದ ಯೋಜನೆ? ಹೌದ್ ಸರ್, ರೈತ ಸಿರಿ ಅಂತಕ್ಕಂತ ಯೋಜನೆ. ಹೌದ್ ಸರ್. ನಿಮಗೆಲ್ಲ ದುಡ್ಡು ತಕ್ಕೊಂಡ್ರಿ, ಅದರಲ್ಲಿ ಪರಿಹಾರ ಸಹಾಯಧನ? ಹೌದ್ ಸರ್, ತಕ್ಕಂದಿವ್ ಸರ್ ಸಹಾಯಧನ. ಮತ್ತೆ ನವಣೆ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಿರ್ತಾವು? ಏ ಬೆಳಿಬಹುದು ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಸಮಸ್ಯೆ ಇಲ್ಲ, ಬಿತ್ತನೆ ಮಾಡುದು, ಒಂದ್ಸಲ ಗೊಬ್ಬರ ಹಾಕುದು, 2 ಸಲ ಎಡೆಕುಂಟಿ ಹೊಡೆಯುದು, ರಾಶಿ ಮಾಡ್ಕೊಳ್ಳೋದು, ಮಾರ್ಕೆಟ್ ಮಾಡುದು ಅಷ್ಟೇ. ಹೌದ್ ಸರ್, ಹೌದ್ ಸರ್. ಯಾಕೆ ನೀವೇ ಇದನ್ನ ನವಣೆ ಅಕ್ಕಿಯನ್ನ ಮಾಡಿ ಪಾಕೆಟ್ ಮಾಡಿ ಮಾಡಿದ್ರೆ ಇನ್ನೂ ಡಬಲ್ ಟ್ರಿಬಲ್ ಲಾಭ ಆಕಿತ್ತಲ್ಲ ನಿಮ್ಗೆ? ಯಾಕೆ ಆಗತ್ ಸರ್? ಅದ್ರ ಬಗ್ಗೆ ನಾವು ಇದು ಮಾಡಿಲ್ ಸರ್, ಮಿಷನ್ ಬಂದವ್ ಸರ್ ಈಗೆಲ್ಲ. ಹಾಕಿ ಕೊಡ್ತಾರೆ ಅಕ್ಕಿ ಮಾಡ್ಕೊಂತಂದಿಟ್ರೆ ನಿಮ್ ಮನೆಗ್ ಬಂದ್ ಹೋಯ್ತಾರ ಎಲ್ಲರೂ? ಹೌದ್ ಸರ್, ಇಲ್ಲೇ ಸಿಂಧನೂರಾಗ ಒಂದ್ ಮಿಲ್ ಐತ್ರಿ ಸರ್, ಹಾಕ್ಯಾರ್ರಿ. ಹೋಗಿದ್ವಿ ಸರ್, ನಾವ್ ನೋಡಿಕೆ ಬಂದಿವಿ, ನಾವೊಂದ್ 2 ಚೀಲ ಅಲ್ಲೇ ಹೊಡಿಸಿ ಬಂದಿದ್ವಿ ಸರ್. ನಾವು ಅದ್ರಂಗ ಮಾಡಿಸಿಲ್ ಸರ್, ಮಾಡಿಸ್ಬೇಕಂತ ಅಂತಾರ ಸರ್. ಮುಂದೆ ನವಣೆನೇ ಬೆಳೆದ್ರೆ ಆತರ ಮಾಡಿ ಪಾಕೆಟ್ ಮಾಡಿ ನಿಮ್ದೇ ಒಂದು ಲೇಬಲ್ ಅನ್ನ ಕೊಟ್ಟು ಮಾರಾಟ ಮಾಡೋದ್ರಿಂದ ಒಳ್ಳೆ ಹಣವನ್ನ ಸಂಪಾದನೆ ಮಾಡಬಹುದು ರೈತ ಬಾಂಧವರು. ಹೇಳ್ತಾರ ಸರ್ ಎಲ್ಲಾರು, ಅದನ್ನ ಹೇಳ್ತಾರ ಸರ್. ಮತ್ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಿಲ್ ಸರ್, ಮಾಡಮ್ ಸರ್. ಒಳ್ಳೇದು. ಸಿದ್ದಣ್ಣಪ್ಪ ಅವರು ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಚಲ್ಪಡೆ ಗಾಂವ್ ಚಲ್ಪಡಾ ಇಂದಿ ಚಲ್ಪಡೆ ಗಾಂವ್ ಚಲ್ಪಡಾ ಇಂದಿ ಕೇಹು ಬಾಜಿ ಬಾಜಿ ರಾಜವಾರ ಕೇ ಮೈದಾನೋ ಮೇ ಛೋಟೆ ಛೋಟೆ ಧನ್ ತಂದೆ ಯಾವಳೆ ಕಾಮೊಮ್ಮೆ ಫೂಲೋ ಕೆ ಪರಿಹಾಸ ಸಬ್ಜಿಯೋ ಕೆ ಬಾಗಾನೋ ಮೇ ಸೋಲಾರ್ ಬದಲ ರಹಾ ಹೈ ರಾತ್ ಕೋ ಉಜಾಲೋ ಮೇ ಫೈನಾನ್ಶಿಯಲ್ ಇನ್ಕ್ಲೂಷನ್ ಸೇ ಟೆಕ್ನಿಕಲ್ ರೆವಲ್ಯೂಷನ್ ಹರ್ ಜಗಾ ಜಮಾ ರಹಾ ಹೈ ಪಾವ ಗಾಂವ್ देश की मुख्य धारा से जोड़ रहा है नाबार्ड गांव बढ़े तो देश बढ़े चल पड़े हैं गांव चल पड़ा इंडिया इंडिया ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ